ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, ನಂತರ ಹಾಯ್ದೋಣಿ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಮೊದಲಿಗೆ ಜಾಹೀರಾತುಗಳು. ಇದು ವಿಜಯಪುರ ಆಕಾಶವಾಣಿ ಕೇಂದ್ರ, ಸಮಯ 6:51. ಕೇಳಿ ಕಿಸಾನ್ ವಾಣಿ. ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯ ತೋಟಗಾರಿಕೆಯ ವಿಜ್ಞಾನದ ಡಾಕ್ಟರ್ ವೈರಾದೇವಿ ಪಿ ಅಂಗಡಿಯವರೊಂದಿಗೆ ಚೆಂಡು ಹೂವಿನ ನಿಯೋಜಿತ ಬೇಸಾಯ ಪದ್ಧತಿ ಕುರಿತು ಮಾತುಕತೆ. ಇವರನ್ನ ಮಾತನಾಡಿಸುತ್ತಾರೆ ನವೀನ್ ಕುಮಾರ್ ಕದ್ರಿ. ರೈತ ಬಾಂಧವರೇ, ಶರಣ ಶರಣಾರ್ಥಿ, ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಇಲ್ಲಿಯ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಐರಾದೇವಿ ಪಿ ಅಂಗಡಿಗ ನನ್ನ ಜೊತೆಯಲ್ಲಿದ್ದೇನೆ. ನಾನು ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಇಲ್ಲಿದ್ದೇನೆ. ಇವರು ಚೆಂಡು ಹೂವಿನ ನಿಯೋಜಿತ ಬೇಸಾಯ ಪದ್ಧತಿ ಬಗ್ಗೆ ಮಾತನಾಡ್ತಾರೆ. ನಮಸ್ಕಾರ ಡಾಕ್ಟರ್ ಐರಾದೇವಿ ಪಿ ಅಂಗಡಿಯವರೇ. ನಮಸ್ಕಾರ ಎಲ್ಲರಿಗೂ. ಡಾಕ್ಟ್ರೇ, ಈ ಚೆಂಡು ಹೂವಿನ ನಿಯೋಜಿತ ಬೇಸಾಯ ಪದ್ಧತಿ ಬಗ್ಗೆ ನೀವು ಮಾತಾಡಲಿಕ್ಕಿದ್ದೀರಿ. ಚೆಂಡು ಹೂವನ್ನು ದೇವರ ಪೂಜೆಗೆ ಬಳಸುವುದು ಸರ್ವೇ ಸಾಮಾನ್ಯ, ಇದರ ಬೇರೆ ಬೇರೆ ಉಪಯೋಗಗಳ ಬಗ್ಗೆ ನೀವು ತಿಳಿಸ್ತೀರಾ? ಹೂವು ನೇರವಾಗಿ ದೇವರಿಗೆ ಸಮರ್ಪಣೆ ಅಂತ ಮಾತಿದೆ. ಚೆಂಡು ಹೂವು ಪೂಜೆಗಲ್ಲದೆ ಬಿಡಿ ಹೂವಿನಿಂದ ಹಾರ ಮಾಡಲು, ವೇದಿಕೆಯ ಅಲಂಕಾರಕ್ಕಾಗಿ, ಔಷಧಿಯ ತಯಾರಿಕೆಯಲ್ಲಿ ಮತ್ತು ಕೀಟಗಳ ನಿರ್ವಹಣೆಗೆ ಹಾಗೂ ನೈಸರ್ಗಿಕವಾಗಿ ಬಣ್ಣದ ತಯಾರಿಕೆಗಳಲ್ಲಿ ಕೂಡ ಇದನ್ನು ಬಳಸ್ತಾ ಇದ್ದಾರೆ. ಇಷ್ಟು ವಿಷಯಗಳಲ್ಲಿ ಇದರ ಬಳಕೆ ಆಗ್ತದೆ ಈ ಚೆಂಡು ಹೂವಿನ. ಕೋಳಿಗಳ ಆಹಾರದಲ್ಲೂ ಕೂಡ ಚೆಂಡು ಹೂವಿನ ಪ್ರಾಮುಖ್ಯವಿದೆಯಾ? ಅಂದ್ರೆ ನಾವು ಕೇಳಿದೇವೆ ಕೋಳಿಗಳ ಆಹಾರದಲ್ಲಿ ಕೂಡ ಇದನ್ನು ಬಳಸ್ತಾರಂತ, ಇದರ ಬಗ್ಗೆ ಹೇಳಿ ಡಾಕ್ಟರ್ ಐರಾದೇವಿ ಅವರೇ. ಹೌದು, ಈಗ ನಾನು ಆಗ್ಲೇ ಹೇಳಿದೆ ನೈಸರ್ಗಿಕ ಬಣ್ಣದ ತಯಾರಿಕೆಯಲ್ಲಿ ಇದನ್ನ ಚೆಂಡು ಹೂವನ್ನ ಬಳಸ್ತಾರೆ ಅಂತ ಹೇಳಿ. ಈ ಬಣ್ಣ ತಯಾರಿಕೆಯಲ್ಲಿ ಉಳಿದಂತ ತ್ಯಾಜ್ಯ, ನಾವು ಪೆಲೆಟ್ ಮೀಲ್ ಏನಂತೀವಲ್ಲ, ಅದನ್ನ ಕೋಳಿ ಸಾಕಾಣಿಕೆಯಲ್ಲಿ ಆಹಾರದೊಂದಿಗೆ ಮಿಶ್ರಣ ಮಾಡಿ ಕೊಡುವುದರಿಂದ ಕೋಳಿಯ ಮೊಟ್ಟೆಯ ಭಂಡಾರದ ಬಣ್ಣ ಅಂದ್ರೆ ಯೋಕ್ ಏನಂತೀವಿ ಅದು ಕೇಸರಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗೂ ಕೋಳಿಯ ಮಾಂಸದ ಬಣ್ಣವು ಕೂಡ ಕೇಸರಿ ಬಣ್ಣವನ್ನು ಪಡೆದುಕೊಳ್ಳುತ್ತದೆ. ಇದರಿಂದ ವಿಟಮಿನ್ ಎ ಅಂಶ ಅಂದರೆ ಕೆರಟಿನಾಯ್ಡ್ ಏನಂತೀವಿ ಅದು ಅಭಿವೃದ್ಧಿಯಾಗಿ ಮೊಟ್ಟೆಯಲ್ಲಿರುವ ಪೌಷ್ಟಿಕತೆಯು ಕೂಡ ಹೆಚ್ಚಾಗಿ ಇದರಲ್ಲಿ ಕಂಡು ಬರುತ್ತದೆ. ಈಗ ಈ ಚೆಂಡು ಹೂವಿನ ಬೇರೆ ಬೇರೆ ಬಳಕೆ ಬಗ್ಗೆ ನೀವು ತಿಳಿಸಿದ್ರಿ. ಚೆಂಡು ಹೂವಿನ ಪ್ರಮುಖ ತಳಿಗಳು ಯಾವ್ಯಾವು, ಎಷ್ಟು ತಳಿಗಳಿವೆ ತಿಳಿಸಿ. ಚೆಂಡು ಹೂವಿನಲ್ಲಿ ಪ್ರಮುಖ ತಳಿಗಳೆಂದರೆ ಆಫ್ರಿಕನ್ ಹಳದಿ, ಪೂಸಾ ಬಸಂತಿ ಗೆಂಡ, ಪೂಸಾ ನಾರಂಗಿ ಗೆಂಡ, ಜೈಂಟ್ ಡಬಲ್, ಆರೆಂಜ್ ಹಾಗೂ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರಲ್ಲಿದೆ. ಇದು ಅಭಿವೃದ್ಧಿಪಡಿಸಿದಂತ ಎರಡು ಹೊಸ ತಳಿಗಳು ಅಂದರೆ ಅರ್ಕ ಬಂಗಾರ ಹಾಗೂ ಅರ್ಕ ಅಗ್ನಿ ಎಂಬ ಈ ತಳಿಗಳು ಇದಾವೆ. ಈಗ ಈ ಚೆಂಡು ಹೂವಿನ ಬೆಳೆಗೆ ಮಣ್ಣಿನ ಪಾತ್ರ ಕೂಡ ಪ್ರಾಮುಖ್ಯವಾದದ್ದು, ಇದಕ್ಕೆ ಯಾವ ರೀತಿಯ ಮಣ್ಣು ಸೂಕ್ತ ಅಂತ ಹೇಳ್ತೀರಿ? ಚೆಂಡು ಹೂವು ಎಲ್ಲ ಮಣ್ಣಲ್ಲೂ ಕೂಡ ಚೆನ್ನಾಗಿ ಬರ್ತದೆ, ಆದರೆ ಫಲವತ್ತಾದ ಮತ್ತು ನೀರು ಬಸಿದು ಹೋಗುವಂತಹ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತವಾದದ್ದು. ಹಾಗೂ ನಾವು ಏನ್ ನೋಡಬೇಕು ಅಂತಂದ್ರೆ ಮಣ್ಣಿನ ರಸಸಾರ 6-7.5 ಅದರಷ್ಟು ಇದ್ದಿದ್ರೆ ಮಾತ್ರ ಉತ್ತಮವಾಗಿ ಗಿಡ ಚೆನ್ನಾಗಿ ಬೆಳೆದು ಬರುತ್ತದೆ. ಈ ಗಿಡವನ್ನು ಹಚ್ಚಬೇಕಾದ್ರೆ ಈ ತಿಂಗಳಲ್ಲಿ ಹಚ್ಚಬೇಕು, ಆ ತಿಂಗಳಲ್ಲಿ ಹಚ್ಚಬೇಕು ಅಂತ ಹೇಳ್ತಾರೆ. ಯಾವ ತಿಂಗಳು ಸೂಕ್ತ ಅಂದ್ರೆ ಚಳಿಗಾಲದಲ್ಲೂ ಸೂಕ್ತನ, ಅದು ಕೂಡ ಒಂದು ಹವಾಮಾನದ ಇದೆಯಾ ಹೇಳಿ. ಚೆಂಡು ಹೂ ನೋಡಿ ಬೇರೆ ಎಲ್ಲ ಗಿಡಗಳ ತರ ಹವಾಮಾನದ ಅದೇನು ಇದೇ ತಿಂಗಳಲ್ಲಿ ಹಚ್ಚಬೇಕು ಅನ್ನೋ ಏನು ಇಲ್ಲ. ಚೆಂಡು ಹೂವನ್ನು ವರ್ಷವಿಡೀ ನಾವು ಬೆಳೆಯಬಹುದು, ಆದರೆ ಮಳೆಗಾಲದ ಬೆಳೆಯು ಅಧಿಕವಾಗಿ ಇಳುವರಿಯನ್ನು ಕೊಡುವುದರಿಂದ ಮಳೆಗಾಲದಲ್ಲಿ ಹಚ್ಚಿಕೊಂಡ್ರೆ ನಾವು ಮುಂದೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೂವು ಚೆನ್ನಾಗಿ ಬರ್ತದೆ. ಹಾಗೂ ಚೆಂಡು ಹೂವಿನ ನಾಟಿ ಮಾಡಲು ಮೇ ಜೂನ್ ತಿಂಗಳು ಸೂಕ್ತ ಅಂತ ಕಂಡು ಬಂದಿದೆ. ಅಂದ್ರೆ ಚೆಂಡು ಹೂವನ್ನು ಯಾವ ಕಾಲದಲ್ಲೂ ಬೆಳೆಯಬಹುದು ಅಂತ ಒಂದು ಸಾಧ್ಯತೆ ಇದೆ ಅಲ್ವಾ? ಹೌದು, ವರ್ಷವಿಡೀ ನಾವು ಬೆಳ್ಕೋಬಹುದು. ಚೆಂಡು ಹೂವಿನ ಸಸ್ಯಾಭಿವೃದ್ಧಿ ಇದು ಹೇಗೆ ಮಾಡ್ತಾರೆ ಹೇಳಿ. ಚೆಂಡು ಹೂವನ್ನ ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡಲಾಗುತ್ತದೆ. ಈ ಚೆಂಡು ಹೂವಿನ ತಳಿಗಳಾದರೆ ಒಂದು ಹೈಬ್ರಿಡ್ ಅಂತೀವಿ ಮತ್ತು ತಳಿಗಳಂತೀವಿ. ತಳಿಗಳನ್ನ ಬಳಸಿದ್ರೆ ಹೆಕ್ಟರ್ಗೆ 250 ಗ್ರಾಮಷ್ಟು ಬೀಜ ಬೇಕಾಗ್ತದೆ. ಆಮೇಲೆ ಈ ಬೀಜದ ಗಾತ್ರ ಸಣ್ಣವಿರುವುದರಿಂದ ಇದನ್ನು ನಾವು ಸಸಿ ಮಡಿಗಳಲ್ಲಿ ಬೆಳೆಸಿಕೊಂಡು ತದನಂತರ ಇದನ್ನು ಮುಖ್ಯ ಭೂಮಿಗೆ ನಾಟಿ ಮಾಡಲು ಬಳಸಬಹುದು. ಈ ಚೆಂಡು ಹೂವಿನ ಬೆಳೆಸುವಂತದ್ದು ವರ್ಷ ಇಡೀ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಯಾವ ತಿಂಗಳು ಹೆಚ್ಚಿನ ಲಾಭವನ್ನು ಪಡೆಯಬಹುದು ರೈತರು? ಅಂದ್ರೆ ನನಗನ್ಸದೆ ಈ ಚಳಿಗಾಲದಲ್ಲಿ ಸ್ವಲ್ಪ ಮುದುರಿ ಹೋಗುವಂತದ್ದು, ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದ್ರೆ ಉದುರಿ ಹೋಗುವಂತದ್ದು ಇಂಥದ್ದೆಲ್ಲ ನಡೀತದೆ. ಇದರಲ್ಲಿ ಆ ರೀತಿ ಏನಿಲ್ವ? ಮತ್ತೆ ಹೆಚ್ಚು ಲಾಭದಾಯಕ ಒಂದು ತಿಂಗಳಂತ ಇದೆಯಾ ತಿಳಿಸಿ ರೈತರಿಗೆ. ಹೌದು, ಈ ಚೆಂಡುವನ್ನ ಎಲ್ಲಾ ಮಾಸದಲ್ಲೂ ಕೂಡ ನಾವು ಬೆಳೆಯಬಹುದು ಅಂತ ನಾನು ಆಗ್ಲೇ ಹೇಳಿದೆ. ಇದು ಚೆಂಡು ಹೂವಿನ ಬೇಡಿಕೆ ಯಾವಾಗ ಮಾರ್ಕೆಟ್ನಲ್ಲಿ ಜಾಸ್ತಿ ಇರುತ್ತೋ ಅಂದ್ರೆ ಈಗ ಗಣೇಶ ಚತುರ್ಥಿಯಿಂದ ಹಿಡಿದು ದಸರಾ ದೀಪಾವಳಿವರೆಗೆ ದಿನೇ ದಿನೇ ಇದರ ದರಗಳು ಹೆಚ್ಚಿಗೆ ಆಗ್ತಾನೆ ಇರ್ತದೆ ಮಾರ್ಕೆಟ್ ಅಲ್ಲಿ. ಮುಂದೆ ಮದುವೆ ಸಮಯದಲ್ಲೂ ಕೂಡ ಸ್ಟೇಜ್ಗಳ ಅಲಂಕಾರಕ್ಕಾಗಿ ಹೂಗಳನ್ನ ಜಾಸ್ತಿಯಾಗಿನ ಬಳಸ್ತಾ ಇರ್ತಾರೆ. ಹಾಗಾಗಿ ಗಣೇಶ ಚತುರ್ಥಿಯಿಂದ ಹಿಡಿದು ಮುಂದೆ ಬೇಸಿಗೆ ಮದುವೆ ಸಮಯದಲ್ಲೂ ಕೂಡ ಇದರ ಬಳಕೆ ಹೆಚ್ಚಾಗ್ತಾನೆ ಇರ್ತದೆ. ಆದರೆ ದಸರಾ ದೀಪಾವಳಿ ಸಮಯದಲ್ಲಿ ಇದರ ಬೆಲೆ ಹೆಚ್ಚಿಗೆ ಇರುವುದರಿಂದ ರೈತರು ಈ ಸಮಯದಲ್ಲಿ ಕಟಾವಿಗೆ ಹೂ ಬರುವಂತೆ ಈ ಬೆಳೆಯನ್ನು ಬೆಳ್ಕೊಳ್ಳೋದ್ರಿಂದ ಉತ್ತಮವಾದ ಲಾಭವನ್ನು ಅವರು ಪಡ್ಕೋಬಹುದು. ಈಗ ಚೆಂಡು ಹೂವಿನ ನಿಯೋಜಿತ ಬೇಸಾಯ ಇದರ ಬಗ್ಗೆ ನೀವು ಮಾತಾಡ್ತೀರಂತ ಹೇಳಿದ್ರಿ. ಈ ನಿಯೋಜಿತ ಬೇಸಾಯ ಅಂತ ಯಾಕೆ ಇದನ್ನು ನೀವು ತಗೊಂಡಿದ್ರಿ? ಈ ವಿಷಯವನ್ನು ನಿಯೋಜಿತ ಬೇಸಾಯ ಅಂತ ಯಾಕೆ ಮಾಡಿದ್ರಿ ಹೇಳಿ. ಈ ಹೂವಿನ ಗಿಡ ಇಡೀ ವರ್ಷ ಬೆಳೆದ್ರೂ ಬರ್ತದೆ, ಬಟ್ ಇದನ್ನ ಹೆಂಗ್ ನಾವು ಬೆಳಿಬೇಕು, ಯಾವ ದಿನಾಂಕದಿಂದ ಹಿಡಿದು ನಾವು ಯಾವ ದಿನಾಂಕದವರೆಗೆ ಇದನ್ನ ಬೆಳಿಬೇಕು ಅನ್ನೋದೇ ಇದರಲ್ಲಿ ಮುಖ್ಯ. ಚೆಂಡು ಹೂವು ಬೀಜ ಬಿತ್ತೋದ್ರಿಂದ ಹಿಡಿದು ಹೂವು ಕಟಾವಿಗೆ ಬರುವವರೆಗೆ ಸರಾಸರಿ ಅಂದ್ರೆ 80-85 ದಿನಗಳವರೆಗೆ ಇದು ಬೇಕಾಗ್ತದೆ. ಅಂದರೆ ಚೆಂಡು ಹೂವಿನ ಬೆಳೆ ಪ್ರತಿ ಹಂತವನ್ನು ನಾವು ಸರಿಯಾಗಿ ವಿಮರ್ಶಿಸಿ ಯಾವ ಹಂತಕ್ಕೆ ಎಷ್ಟು ಸಮಯ ಬೇಕು ಹಾಗೂ ಗಿಡಕ್ಕೆ ಬೇಕಾದ ಆರೈಕೆ ನೀಡುತ್ತಾ ಹೋಗುವುದು ನಿಯೋಜಿತ ಬೇಸಾಯದ ಪದ್ಧತಿ. ನಿಯೋಜಿತ ಬೇಸಾಯ ಇದ್ರ ಬಗ್ಗೆ ಹೇಳಿದ್ರೆ ನೀವು ನಿಯೋಜಿತ ಬೇಸಾಯದ ಬಗ್ಗೆ ಸ್ವಲ್ಪ ಉದಾಹರಣೆಯನ್ನು ಕೊಡಿ. ಈ ಉದಾಹರಣೆಗೆ ಅಂತಂದ್ರೆ ಈಗ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಹಬ್ಬ ಬರ್ತದೆ ಅನ್ಕೊಳ್ರಿ, ಆ ಟೈಮಲ್ಲೇ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಬೆಲೆ ಇದೆ ಅನ್ಕೊಳ್ರಿ. ಅವಾಗ ಏನ್ ಮಾಡ್ಬೇಕು, ಅಕ್ಟೋಬರ್ 1 ಹಿಡಿದು ಹೂವಿನ ಕಟಾವಿಗೆ ಬರಬೇಕಂತ ಇದೆ ನಮಗೆ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಜುಲೈ 8 ನಾವು ಏರು ಸಸಿ ಮಡಗಳನ್ನ ತಯಾರಿಸ್ಕೋಬೇಕು. ಅದರಲ್ಲಿ ಬೀಜಗಳನ್ನ ಹಾಕಿ ಬೀಜಗಳ ಆರೈಕೆ ಮಾಡಿಕೊಂಡು ಸಸಿಗಳನ್ನ ನಾವು ತಯಾರಿ ಮಾಡ್ಕೋಬೇಕು. ಮುಂದೆ ಇದೇ 20 ದಿನಗಳ ನಂತರ ಈ ಸಸಿಗಳು ಸಸಿ ಮಡಿಯಿಂದ ಮುಖ್ಯ ಭೂಮಿಗೆ ಹಚ್ಚಲು ಸಿದ್ಧವಾಗ್ತವೆ. ಅಂದ್ರೆ 8 ನಾವು ಬೀಜ ಹಾಕೊಂಡಿದ್ರೆ ಜುಲೈ 28 ನಾವು ಸಸಿ ಮಡಿಯಿಂದ ಮುಖ್ಯ ಭೂಮಿಗೆ ನಾಟಿ ಮಾಡಲು ಸಿದ್ಧವಾಗಿರ್ತದೆ. ಮುಂದೆ 40 ದಿನಗಳ ನಂತರ ಅಂದ್ರೆ ಸೆಪ್ಟೆಂಬರ್ 8-10 ಅನ್ಕೊಳ್ರಿ, ಅಲ್ಲಿವರೆಗೂ ನಾವು ಕುಡಿಚುಟ್ಟೋ ಸಮಯ ಬಂದಿರ್ತದೆ. ಅಂದ್ರೆ ಈ ಚೆಂಡು ಹೂವಿನ ಗಿಡ ಒಂದೇ ಕಾಂಡವನ್ನು ಹೊಂದಿ ಬೆಳೀತಾ ಇರ್ತದೆ. ಸೊ ಅವಾಗ ನಾವು ಕುಡಿಚುಟ್ಟುವ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ಕೋಬೇಕಾಗ್ತದೆ. ಮುಂದೆ 15 ದಿನಗಳ ನಂತರ ಅಂದ್ರೆ ಸೆಪ್ಟೆಂಬರ್ 23ರವರೆಗೆ ಹೊಸ ಕವಲುಗಳು ಮೂಡಿ ಮೊಗ್ಗು ಬಿಡಲು ಪ್ರಾರಂಭವಾಗ್ತದೆ. ಮುಂದೆ 1 ವಾರದ ನಂತರ ಈ ಮೊಗ್ಗುಗಳು ಹೂವಾಗಿ ಪರಿವರ್ತನೆಗೊಂಡು ಅಳುತ್ತಾ ಹೋಗ್ತವೆ. ಹೀಗೆ ಅಕ್ಟೋಬರ್ 1ರಿಂದ ಹಿಡಿದು ಡಿಸೆಂಬರ್ 1ರವರೆಗೆ ಹೂ ಬಿಡುತ್ತಾನೆ ಇರ್ತದೆ. ಸೊ ನಾವು ಮಾರುಕಟ್ಟೆಗೆ ವಾರಕ್ಕೆ 1 ಸಾರಿ ಆದರೂ ನಾವು ಕಟಾವಿಗೆ ಹೂವನ್ನ ಮಾಡಿಕೊಂಡು ಹೋಗ್ತಾ ಇರಬಹುದು. ಹೀಗೆ ಹೈಬ್ರಿಡ್ ತಳಿಗಳನ್ನ ಬಳಸಿದ್ರೆ 6-7 ಟನ್ ಪ್ರತಿ ಹೆಕ್ಟರ್ಗೆ ಇಳುವರಿನ ನಾವು ಪಡ್ಕೋಬಹುದು. ಈ ನಿಯೋಜಿತ ಪದ್ಧತಿ ಏನಿದೆ ನೋಡಿ ಚೆಂಡು ಹೂವಿನ ಬೆಳೆಗೆ, ಇದರಲ್ಲಿ ಕುಡಿ ಚೂಟದನ್ನು ಹೇಳಿದಿರಿ ನೀವು. ಕುಡಿ ಚೂಟದನ್ನು ಇದು ಏನು ಕುಡಿ ಚೂಟದ್ದು ಏನು ಹೇಳಿ? ಈಗ ನಾಟಿ ಮಾಡಿದ ತಕ್ಷಣ ಗಿಡ ಬೆಳೀತಾ ಹೋಗ್ತದೆ, ಒಂದೇ ಕಾಂಡವನ್ನು ಹೊಂದಿರ್ತದೆ. ಒಂದೇ ಕಾಂಡದಲ್ಲಿ ಮೊಗ್ಗು ಕೂಡ ಬರ್ತದೆ, ಹೂವು ಕೂಡ ಬರ್ತದೆ. ಬಟ್ ಹಂಗಾದಾಗ ನಮಗೆ ಹೆಚ್ಚಿನ ಹೂವುಗಳು ಬರುವುದಿಲ್ಲ. ಹಾಗಾಗಿ ಏನ್ ಮಾಡಬೇಕು, ಕವಲುಗಳು ಬರಬೇಕು ಅಂತ ಹೇಳಿ ಗಿಡವನ್ನ ನಾಟಿ ಮಾಡಿದ ತಕ್ಷಣ 40 ದಿನ ಆದ್ಮೇಲೆ ಸಸ್ಯದ ತುದಿ ಏನಿರುತ್ತಲ್ಲ ಇದನ್ನ ಚೂಟ್ತಾ ಹೋಗ್ಬೇಕು. ಹೀಗ್ ಮಾಡೋದ್ರಿಂದ ಏನಾಗುತ್ತೆ, ಕವಲುಗಳು ಬಂದು ಇದರಲ್ಲಿ ಹೊಸ ಮಗ್ಗುಗಳನ್ನು ಬಿಟ್ಟು ಹೆಚ್ಚಿನ ಇಳುವರಿ ನಾವು ಕಂಡುಕೋಬಹುದು. ಇದಕ್ಕೆ ನೀರಿನ ನಿರ್ವಹಣೆ ಬೇಕಾಗ್ತದ? ಈ ಚೆಂಡು ಹೂವಿನ ನಿಯೋಜಿತ ಪದ್ಧತಿಯ ಬೇಸಾಯದಲ್ಲಿ ನೀರಿನ ನಿರ್ವಹಣೆಯ ಪಾತ್ರ ಏನು, ನೀರಿನ ನಿರ್ವಹಣೆ ಯಾವ ರೀತಿಯಲ್ಲಿ ಮಾಡಬೇಕು? ಹೌದು, ಯಾವುದೇ ಬೆಳೆಯಾಗಲಿ ನೀರು ಒಂದು ಬಹುಮುಖ್ಯವಾದಂತಹ ಅಂಶ. ಈ ಬೆಳೆಗೆ ಮಣ್ಣು ಮತ್ತು ಹವಾಗುಣವನ್ನು ಅನುಸರಿಸಿ 4-6 ದಿನಕ್ಕೊಮ್ಮೆ ನೀರು ಹಾಯಿಸೋದನ್ನ ನಾವು ಪಾಲಿಸ್ತಾ ಹೋಗಬೇಕು. ಅದರಲ್ಲೂ ಕೂಡ ಈಗಿನ ಸಮಯದಲ್ಲಿ ನಾವು ಡ್ರಿಪ್ ಮುಖಾಂತರ ನೀರು ಹಾಯಿಸುವುದರಿಂದ ನಮ್ಮ ನೀರಿನ ಸದ್ಬಳಕೆನೂ ಕೂಡ ಆಗ್ತದೆ, ಹಾಗೂ ಸಮಯದ ಸದ್ಬಳಕೆ ಕೂಡ ಆಗ್ತದೆ. ಹಾಗಾದ್ರೆ ನೀರಿನ ಪಾತ್ರ ಬಹುಮುಖವಾಗಿದೆ ಈ ಚೆಂಡು ಹೂವಿನ ನಿಯೋಜಿತ ಪದ್ಧತಿಯಲ್ಲಿ. ಹೌದೌದು, ಅಂದ್ರೆ ನೀರನ್ನ ನಾವು ಹೆಚ್ಚಿಗೆನೂ ಕೊಡಬಾರದು, ಅತಿ ಕಡಿಮೆನು ಕೊಡಬಾರದು. ಗಿಡಕ್ಕೆ ಎಷ್ಟು ಬೇಕಾಗ್ತದೋ ಅಷ್ಟೇ ನೀರನ್ನು ನಾವು ಕೊಡ್ತಾ ಇರಬೇಕು. ಇನ್ನು ಚೆಂಡು ಹೂವಿನ ಬೆಳೆಗೆ ಬೇಕಾದ ಈ ಪೋಷಕಾಂಶದ ಇದ್ರ ಬಗ್ಗೆ ತಿಳಿಸಿ. ಈಗ ಪೋಷಕಾಂಶ ಅಂತಂದ್ರೆ ಭೂಮಿ ಸಿದ್ಧತೆ ಮಾಡೋದ್ರಿಂದ ಹಿಡಿದೇ ಈ ಪೋಷಕಾಂಶನ ಕೊಡುವುದರಿಂದ ನಾವು ಶುರು ಮಾಡ್ಕೋಬೇಕಾಗ್ತದೆ. ಈ ಭೂಮಿ ಸಿದ್ಧತೆ ಮಾಡುವಾಗ 20 ಟನ್ನಷ್ಟು ತಿಪ್ಪೆ ಗೊಬ್ಬರ ಹಾಕಿ ಮಣ್ಣನ್ನು ಸರಿಯಾಗಿ 125 ಕಿಲೋಗ್ರಾಂ ಸಾರಜನಕ, 60 ಕಿಲೋಗ್ರಾಂನಷ್ಟು ರಂಜಕ, 60 ಕಿಲೋಗ್ರಾಂನಷ್ಟು ಪೊಟ್ಯಾಶಯುಕ್ತ ಗೊಬ್ಬರವನ್ನು ಒದಗಿಸ್ತಾ ಹೋಗಬೇಕು. ಮುಂದೆ ನಾಟಿ ಮಾಡಿದ 30-45 ದಿನದ ನಂತರ ಅಂದ್ರೆ ನಾವು ಯಾವಾಗ ಕುಡಿ ಚೂಟುವ ಪದ್ಧತಿಯನ್ನು ಮಾಡ್ತೀವಲ್ಲ ಆ ಸಮಯದಲ್ಲಿ 100 ಕಿಲೋಗ್ರಾಂ ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಒದಗಿಸಬೇಕು. ಹಾಗೆ ಸಸಿಗಳಿಗೆ ಮಣ್ಣು ಏರಿಸುವ ಒಂದು ಪದ್ಧತಿ ಇದೆ, ಅದನ್ನು ಮಾಡಿದ್ರೆ ಬೇರುಗಳು ಚೆನ್ನಾಗಿ ಮೂಡಿ ಬಂದು ಪೋಷಕಾಂಶಗಳು ಸರಿಯಾಗಿ ಬೇರುಗಳಿಗೆ ಹರಡಿ ಗಿಡಗಳಿಗೆ ಒದಗಿಸ್ತಾ ಹೋಗ್ತವೆ. ಈಗ ಚೆಂಡು ಹೂವಿನ ಬೆಳೆಗೆ ಸಾವಯವ ಪದ್ಧತಿ ಕೂಡ ಮಾಡಬಹುದಾ? ಸಾವಯವ ಪದ್ಧತಿಯಲ್ಲಿ ಕೂಡ ಬೆಳೆಸಬಹುದಾ ಚೆಂಡು ಹೂ? ಸಾವಯವ ಪದ್ಧತಿಯಲ್ಲೂ ಕೂಡ ನಾವು ಚೆಂಡುವನ್ನ ಬೆಳೆಸಬಹುದು. ಅದು ನೀವು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಈಗ ನೈಸರ್ಗಿಕವಾಗಿ ಬಣ್ಣವನ್ನ ತಯಾರಿಸ್ತಾ ಇದ್ದಾರೆ ಚೆಂಡುವಿನಿಂದ. ಹಂಗಾಗಿ ಏನ್ ಮಾಡ್ತೀವಿ, ನಾವು ಯಾವುದೇ ರಾಸಾಯನಿಕಯುಕ್ತ ಯಾವುದೇ ಪದಾರ್ಥಗಳನ್ನು ಬಳಸ್ತಾ ಇಲ್ಲ. ಆ ತರ ಬಳಸಿದಾಗ ಅಲ್ಲಿ ಏನ್ ಮಾಡ್ಬೇಕಾಗ್ತದೆ, ನಾವು ಎರೆಹುಳು ಗೊಬ್ಬರ ಆಗ್ಲಿ ಅಥವಾ ತಿಪ್ಪೆ ಗೊಬ್ಬರ ಆಗ್ಲಿ ಹಸಿರೆಲೆ ಗೊಬ್ಬರ ಆಗ್ಲಿ ಇದನ್ನ ಕೊಡೋದ್ರಿಂದ ಕೂಡ ಪೋಷಕಾಂಶಗಳನ್ನ ಈ ಮುಖಾಂತರ ಕೊಡುವುದರಿಂದ ಕೂಡ ನಾವು ನೈಸರ್ಗಿಕವಾಗಿ ಇದನ್ನ ಬೆಳೆಸ್ತಾ ಹೋಗ್ಬೋದು. ಇನ್ನು ಇದರ ಮಾರಾಟ ವ್ಯವಸ್ಥೆ ಬಗ್ಗೆ ಏನಾದರೂ ಹೇಳಬಹುದಾ? ಮಾರ್ಕೆಟ್ ಅಂದ್ರೆ ಈಗ ಬಣ್ಣ ತಯಾರಿಕೆಗೆ ನಾವು ಏನಾದ್ರು ಚೆಂಡು ಹೂ ಬೆಳೆಸಿದ್ರೆ ಅದರಲ್ಲಿ ಒಂದಿಷ್ಟು ಕಂಪನಿಗಳು ಇದಾವೆ, ಅದು ಕೇರಳದಲ್ಲಿ ಇರುವಂತಹ ಕಂಪನಿಗಳು ಜಾಸ್ತಿ ಇದಾವೆ. ಅವರೇ ಬಂದು ನಿಮ್ಮಲ್ಲಿಗೆ ಒಂದಿಷ್ಟು ತಳಿಗಳನ್ನ ಕೊಡ್ತಾರೆ, ಅವರೇ ಅಭಿವೃದ್ಧಿಪಡಿಸಿದಂತಹ ತಳಿಗಳನ್ನ ಕೊಡ್ತಾರೆ. ಆಮೇಲೆ ಇಂತಿಂತ ಹಂತಕ್ಕೆ ಇಂತಿಂತ ಗೊಬ್ಬರವನ್ನ ನೀವು ಸಾವಯವವಾಗಿನ ಕೊಡಬೇಕು ಅಂತಾನು ಹೇಳ್ತಾರೆ. ಹಾಗೆ ಬೆಳೀತಾ ಹೋಗಿ ನೀವು ಯಾವುದೇ ಕೀಟನಾಶಕಗಳನ್ನು ಕೂಡ ಬಳಸಬಾರದು. ಅಲ್ಲಿ ನೀವು ಬೇವಿನ ಎಣ್ಣೆ ಈ ತರದೆಲ್ಲ ಬಳಸಿ ಯಾವುದೇ ರಾಸಾಯನಿಕವನ್ನು ಬಳಸಲಾರ್ದೇನೆ ಹೂಗಳನ್ನು ಬೆಳೆಸಿದ್ರೆ ನಿಮಗೆ ಒಳ್ಳೆ ದರನು ಕೂಡ ಅಲ್ಲಿ ಸಿಗುತ್ತೆ. ಈ ಚೆಂಡು ಹೂವಿನ ಬೇಸಾಯ ಇದೆಯಲ್ಲ, ಇದು ಸಣ್ಣ ರೈತರಿಗೆ ಸಾಧ್ಯನಾ ಅಥವಾ ದೊಡ್ಡ ರೈತರು ದೊಡ್ಡ ಮಟ್ಟಿನ ಒಂದು ಕೃಷಿ ಜಮೀನಿದ್ದವರಿಗೆ ಸಾಧ್ಯನಾ? ಯಾವ ರೀತಿಯ ಒಂದು ಜಮೀನಿನ ವಿಸ್ತರಣೆ ಇರಬೇಕು ಇದಕ್ಕೆ ಹೇಳಿ. ಇದಕ್ಕೆ ಹಂಗೇನು ಇಲ್ಲ, ನೀವು ಸಣ್ಣ ರೈತರಾಗಿದ್ರು ಇದರಲ್ಲಿ ಲಾಭ ಪಡ್ಕೋಬಹುದು, ದೊಡ್ಡ ರೈತರಾಗಿದ್ರು ಲಾಭ ಪಡ್ಕೋಬಹುದು. ಆದ್ರೆ ಹೂ ಬೆಳೆಸಿದಾಗ ಏನಾಗುತ್ತೆ, ಆಳುಗಳ ಬಳಕೆ ಅಂದ್ರೆ ಆಳುಗಳು ಬೇಕಾಗಿರುವುದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹೂ ಹರಿಬೇಕಾದ್ರೆ ಬಹಳಷ್ಟು ಆಳುಗಳು ಬೇಕಾಗ್ತದೆ ನಿಮಗೆ ಇಲ್ಲಿ. ಹಂಗಾಗಿ ನೀವು ಸಣ್ಣ ರೈತರಾಗಿದ್ರೂ ಕೂಡ ದೊಡ್ಡ ರೈತರಾಗಿದ್ರೂ ಕೂಡ ನಿಮ್ಮ ಜಮೀನು ಎಷ್ಟೇ ವಿಸ್ತರಣೆ ಇದ್ರೂ ಕೂಡ ನೀವು ಚೆಂಡುವನ್ನ ಬೆಳೆಸ್ಕೋಬಹುದು, ಅದಕ್ಕೇನು ತೊಂದರೆ ಇಲ್ಲ. ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಈ ಚೆಂಡು ಹೂವಿನ ಬೇಸಾಯಕ್ಕೆ ಸೂಕ್ತವಾಗಿದೆಯಾ ಹೇಳಿ? ಹೌದು, ಈ ಒಂದು ಭಾಗದಲ್ಲಿ ಹೆಚ್ಚಾಗಿಯೇ ಚೆಂಡು ಹೂವನ್ನ ಬೆಳೀತಾ ಇದ್ದಾರೆ. ಅದರಲ್ಲೂ ಕೂಡ ಈ ಬಣ್ಣ ತಯಾರಿಕೆಗೆ ಬೆಳೆಯುವಂತ ಚೆಂಡು ಹೂ ಏನಂತ ಹೇಳಿದೆ ಅಲ್ಲ, ಇದು ಕೂಡ ಇಲ್ಲಿ ಜಾಸ್ತಿನೇ ಬೆಳೀತಿದ್ದಾರೆ. ಹಾಗೇನೆ ಮಾರುಕಟ್ಟೆ ಬೇಡಿಕೆ ಇರೋದ್ರಿಂದ ಎಲ್ಲಾ ಪ್ರದೇಶದಲ್ಲೂ ಕೂಡ ಚೆಂಡು ಹೂವಿನ ಬೇಸಾಯ ನಡೀತಾನೆ ಇದೆ. ಈ ಚೆಂಡು ಹೂವಿನ ಕೊಯ್ಲು ಮತ್ತು ಇಳುವರಿಯ ಈ ಪ್ರಮಾಣ ಎಷ್ಟು ನಿರೀಕ್ಷಿಸಬಹುದು ನಾವು ಹೇಳಿ? ಈಗ ನಾಟಿ ಮಾಡಿದ ಎರಡೂವರೆ ತಿಂಗಳಲ್ಲಿ ಹೂ ಕೊಯ್ಲಿಗೆ ಪ್ರಾರಂಭವಾಗಿ ಮುಂದೆ ಸುಮಾರು ಎರಡೂವರೆ ತಿಂಗಳ ತನಕನೂ ಕೂಡ ಹೂಗಳು ದೊರೀತಾ ಹೋಗ್ತವೆ. ಈಗ ಆಗಸ್ಟ್ನಿಂದ ಅಕ್ಟೋಬರ್ ವರೆಗೆ ಅತ್ಯಧಿಕ ಹೂಗಳು ದೊರೀತವೆ. ಹಾಗಾಗಿ ಈ ಸಮಯದಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಬಹುದು. ಹಾಗೇನೆ ಹೂ ಹರಿಯುವ ಸಮಯ ಅಂತಂದ್ರೆ ಸಂಜೆ ವೇಳೆಯಲ್ಲಿ ಹೂಗಳನ್ನು ಕೊಯ್ಲು ಮಾಡುವುದು ಬಹಳ ಉತ್ತಮ. ಹಾಗೂ ಕೊಯ್ಲು ಮಾಡುವಾಗ ಹೂಗಳ ಜೊತೆಗೆ ಸ್ವಲ್ಪ ದೇಟು ಉಳಿಯುವಂತೆ ನೋಡಿಕೊಳ್ಬೇಕಾಗ್ತದೆ. ಆಮೇಲೆ ಪ್ರತಿ ಹೆಕ್ಟರ್ಗೆ 10-12 ಟನ್ ಅಷ್ಟು ಹೂವಿನ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ಈಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ರೈತರು ಏನ್ ಮಾಡಬೇಕು, ಯಾರನ್ನು ಸಂಪರ್ಕಿಸಬೇಕು? ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಾನು ಡಾಕ್ಟರ್ ಐರಾದೇವಿ ಅಂಗಡಿ ಅಂತ, ತೋಟಗಾರಿಕಾ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ನನ್ನನ್ನು ಸಂಪರ್ಕಿಸಿ ನೀವು ಇದರ ಮಾಹಿತಿಯನ್ನು ಪಡೆದುಕೊಳ್ಬಹುದು. ನಿಮ್ಮ ಮೊಬೈಲ್ ನಂಬರ್ ಕೊಡಬಹುದಾ? ನಿಮ್ಮ ಆಫೀಸ್ ಸಮಯಕ್ಕೆ ಅವರು ನಿಮ್ಮನ್ನು ಸಂಪರ್ಕಿಸಿ ಫೋನ್ ಮೂಲಕ ಕೂಡ ಮೊಬೈಲ್ ಮೂಲಕ ಕೂಡ ಅವರು ಮಾಹಿತಿ ಪಡೆಯಬಹುದಾ ಹೇಳಿ? ಹೌದು, ನನ್ನ ದೂರವಾಣಿ ಸಂಖ್ಯೆಯನ್ನು ಕೊಡ್ತೇನೆ, 7204635739. ಇದು ನನ್ನ ದೂರವಾಣಿ ಸಂಖ್ಯೆ, ಇದಕ್ಕೆ ಕೂಡ ನೀವು ಸಂಪರ್ಕಿಸಿ ಮಾಹಿತಿಯನ್ನು ಕೇಳ್ಕೋಬಹುದು. ಧನ್ಯವಾದ ಡಾಕ್ಟರ್ ಐರಾದೇವಿ ಪಿ ಅಂಗಡಿಯವರೇ, ಈ ಚೆಂಡು ಹೂವಿನ ನಿಯೋಜಿತ ಬೇಸಾಯ ಪದ್ಧತಿ ಬಗ್ಗೆ ಸಾಕಷ್ಟು ಮಾಹಿತಿ ನೀವು ಕೊಟ್ಟಿದ್ರಿ. ಇದರಿಂದ ರೈತರಿಗೆ ಖಂಡಿತವಾಗಿ ಪ್ರಯೋಜನ ಆಗಬಹುದು. ನಮ್ಮ ಜೊತೆ ಇಲ್ಲಿವರೆಗೆ ಮಾತನಾಡಿದಕ್ಕೆ ನಿಮಗೆ ಧನ್ಯವಾದ, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರಗಳು. ಇದುವರೆಗೆ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯ ತೋಟಗಾರಿಕೆಯ ವಿಜ್ಞಾನದ ಡಾಕ್ಟರ್ ಐರಾದೇವಿ ಪಿ ಅಂಗಡಿ ಅವರೊಂದಿಗೆ ಚೆಂಡು ಹೂವಿನ ನಿಯೋಜಿತ ಬೇಸಾಯ ಪದ್ಧತಿ ಕುರಿತು ಮಾತುಕತೆ ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಕವಿನ್ ಕವರ್ ಕದ್ರಿ. ರಾಮಕೃಷ್ಣವ್ರೆ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓಹ್, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೇನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ 1 ಸಿಮೆಂಟ್. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800-10-2119. ಇನ್ನು ಮುಂದೆ ಕೇಳಿ, ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಕೃಷಿ ಅನುಭವಿ ಲಕ್ಷ್ಮೀಕಾಂತ್ ಬುದ್ನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ಲಕ್ಷ್ಮೀಕಾಂತ್ ಬುದ್ನಿ ಅವರ ತೋಟದಲ್ಲಿದ್ದೇವೆ. ಅವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸಮಗ್ರ ಕೃಷಿಯಲ್ಲಿ ಈ ಕಬ್ಬು, ಬಾಳೆ, ಗೋವಿನ ಜೋಳ ಮತ್ತೆ ಉಳ್ಳಾಗಡ್ಡಿ ಇವೆಲ್ಲವನ್ನ ಬೆಳೀತಾ ಇದ್ದಾರೆ. ಅವರಿಂದ ನಾವು ಒಂದೊಂದಾಗಿ ಅವರು ಯಾವ ರೀತಿ ಬೆಳೀತಾರೆ, ಕೃಷಿ ಬದುಕು ಹಸನಾದ ಬದುಕು ಅಂತ ಹೇಳ್ತಾರೆ, ಈ ಕೃಷಿ ಬದುಕದಲ್ಲಿ ಇವರು ತಮ್ಮ ಬದುಕನ್ನು ಯಾವ ರೀತಿ ಹಸನಾಗಿ ಮಾಡಿಕೊಂಡಿದ್ದಾರೆ ಅಂತ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ ಅಂತ. ನಮಸ್ಕಾರ ಲಕ್ಷ್ಮೀಕಾಂತ್ ಬುದ್ನಿ ಅವರೇ. ನಮಸ್ಕಾರ. ತಮ್ಮ ಊರು ಯಾವುದು? ತುಂಗಳ. ತುಂಗಳ ಊರು. ಎಷ್ಟು ವರ್ಷದಿಂದ ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಿ? 16 ವರ್ಷದಿಂದ. 16 ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಪರಿಚಯ ಮಾಡಿಕೊಡ್ತೀರಿ ಅಂದ್ರೆ ತಾವು ತಮ್ಮ ತಂದೆ ಹೆಸರೇನು, ತಾವು ಎಷ್ಟು ಜನ ಇರ್ತೀರಿ, ಎಷ್ಟು ಜನ ಅಣ್ಣ ತಮ್ಮಂದಿರು, ಅಂದ್ರೆ ತಮಗೆ ಎಷ್ಟು ಜನ ಮಕ್ಕಳು, ಸ್ವಲ್ಪ ತಮ್ಮ ಪರಿಚಯವನ್ನು ಮಾಡಿಕೊಡ್ತೀರಿ ನಮಗೆ? ನಾವು ಇಬ್ಬರು ಅಣ್ಣ ತಮ್ಮರು, ನಮ್ಮ ತಂದೆ ಅವರು ಸರ್ ಇದ್ರು, ಶಿಕ್ಷಕರು, ಪ್ರಾಥಮಿಕ ಶಾಲೆ ಶಿಕ್ಷಕರಿದ್ರು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಈಗ ರಿಟೈರ್ಮೆಂಟ್ ಆಗಿ ಇಲ್ಲಿ ನಿಮ್ಮ ಜೊತೆಲ್ಲೇ ಇದ್ದಾರೆ? ನಮ್ಮ ಜೊತೆಲ್ಲೇ ಇದ್ದಾರೆ. ತಮ್ದು ಎಷ್ಟು ಎಕರೆ ಜಮೀನು ಇದೆ ತಮ್ದು? 40 ಎಕರೆ. 40 ಎಕರೆ ಜಮೀನಲ್ಲಿ ಈಗ ಒಟ್ಟಾರೆ ಎಲ್ಲರೂ ಸೇರಿ ಕೆಲಸವನ್ನು ಮಾಡ್ತೀರಿ ತಾವು? ಎಲ್ಲ ಸೇರಿ ಕೆಲಸ ಮಾಡ್ತೀರಿ. ಅಂದ್ರೆ ತಾವು ಹೇಳುವ ಪ್ರಕಾರ ನಿಮ್ಮ ಅಣ್ಣಂದಿರು ತಾವು ಕೂಡ ಕೆಲಸವನ್ನು ಮಾಡ್ತೀರಿ, ನಿಮ್ಮ ತಮ್ಮ ಮತ್ತು ನೀವು ಕೂಡ ಕೆಲಸವನ್ನು ಮಾಡ್ತೀರಿ ಈ ಕೃಷಿ ಇದರಲ್ಲಿ? ಈಗ ನೀವು ಮೊದಲು ಕಬ್ಬು ಬಾಳೆ ಇವನ್ನೆಲ್ಲ ಬೆಳಿತೀನಿ ಅಂತ ಹೇಳಿದ್ರೆ, ಈಗ ನಮಗೆ ಮೊದಲು ಸ್ವಲ್ಪ ನೀವು ಏನದ ಕಬ್ಬಿನ ಬೆಳೆಯನ್ನ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈ ಕಬ್ಬು ಬೆಳಿಬೇಕಾದ್ರ ಭೂಮಿಯನ್ನ ಯಾವ ರೀತಿ ಉಳುಮೆ ಮಾಡ್ತೀರಿ, ಅಥವಾ ಇದು ತಳಿಯನ್ನ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದೀರಿ, ಮತ್ತೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ? ಈಗ ಕೆಲವೊಂದು ಕಾರ್ಖಾನೆಯವರು ಕೇಳ್ತಾ ಇರ್ತಾರೆ, ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಇರುವಂತ ಕಬ್ಬನ್ನ ಬೆಳೆದ್ರೆ ಅವರಿಗೆ ಮೊದಲ ಪ್ರಶಸ್ತಿಯನ್ನ ಕೊಡ್ತಾರೆ ಈಗಿನ ಕಾರ್ಖಾನೆಯವರು, ಅದಕ್ಕೆ ತಾವು ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? 86 ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರಿ. ಅಂದ್ರೆ ತಾವು ಹೇಳುವ ಪ್ರಕಾರ ಈ ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ. ಇದನ್ನ ಎಷ್ಟು ಎಕರೆ ಬಿತ್ತನೆ ಮಾಡಿದಿರಿ? 15 ಎಕರೆ. ಈ 15 ಎಕರೆ ಬಿತ್ತನೆ ಮಾಡಿದಿರಿ, ಡ್ರಿಪ್ ಹನಿ ನೀರಾವರಿ ಮಾಡಿದಿರಿ. ಈಗ ಇದಕ್ಕೆ ನೀರಿನ ಮೂಲ ಹೇಗಿದೆ ತಮ್ಮ ಜಮೀನಿಗೆ? ಬೋರ್ ಅದಾವ್ರಿ. ಬೋರ್ ಬಾವಿ 2, ಬೋರ್ವೆಲ್ ಮತ್ತು ಬಾವಿ ಇದೆ. ಈ ಬೋರ್ವೆಲ್ ಮತ್ತೆ ಬಾವಿ ಮುಖಾಂತರ ನೀರು ತಮ್ಮ ಈ 15 ಎಕರೆ ಕಬ್ಬಿಗೆ ಸಾಕಾಗತ್ತಂತೀರಿ? ಡ್ರಿಪ್ ಮೂಲಕ ಸಾಕಾಗತ್ತೆ. ಅಂದ್ರೆ ಮೊದಲು ತಾವು ಬಿಡಗಾವಲಿ ಇತ್ತ ನಿಮ್ದು? ಇದ್ರಲ್ಲಿ ನೀರ್ ತಟ 2-4 ಎಕರೆ 3 ಎಕರೆ ಅಟ್ಟ ಹಾಯ್ತಿತ್ತು. ಈ ಡ್ರಿಪ್ ಇದ್ರ ಮ್ಯಾಗ ಮಾಡಿದ್ರೆ 15 ಎಕರೆ ಹೈಲ್ ಆಯ್ತಿ. 15 ಎಕರೆ ತನ ನಿಮ್ಗೆ ಈಗ ಹನಿ ನೀರಾವರಿ ಮುಖಾಂತರ ನೀರು ಸಾಲ ತಗೊಂತೀರಿ. ಈಗ ಈ ಹನಿ ನೀರಾವರಿಯಲ್ಲಿ ತಾವು ಏನ್ ಕಬ್ಬನ್ನು ಬೆಳಿತಾ ಇದ್ದೀರಿ, ಈ ಕಬ್ಬು ಬೆಳಿಬೇಕಾದ್ರ ಆಮೇಲೆ ಈ ಹನಿ ನೀರಾವರಿಯನ್ನ ನಾವು ಅಳವಡಿಸ್ಕೋಬೇಕಾದ್ರ ಇದಕ್ಕೇನಾದ್ರೂ ತಾವು ತರಬೇತಿಯನ್ನು ಎಲ್ಲಾದ್ರೂ ತಗೊಂಡ್ರಿ? ತರಬೇತಿ ಏನ್ ತಗೊಂಡ್ರಿ, ಹಿಂಗ ಇದು ಮಾಡಿ ನಾವು ಮಾಡಿದ್ರು. ಅಂದ್ರೆ ತಮ್ಮ ಸುತ್ತಮುತ್ತ ಬೆಳೆದಂತ ರೈತರದ್ದು ಹೋಗಿ ನೋಡಿ ಅದನ್ನ ಮಾಡಿ ಬಂದು ಬೆಳೆದಿದ್ರು ನಾವು. ಈಗ ನೀವು ಬೆಳೆದ ಮೇಲೆ ಇದರಲ್ಲಿ ಎಷ್ಟು ವರ್ಷದಿಂದ ಈ ರೀತಿ ಬೆಳೀತಾ ಇದ್ರಿ ತಾವು? ಈಗ ನಾವು ಇದು 3ನೇ ಪೀಕ್ ನಿಂದ ಚಾಲೋ ಇದೆ ನಮ್ದು. ಇದು 3ನೇದ್ ಕಟಾವ್ ಬಂದದ್ದು ಡ್ರಿಪ್ ಮೂಲಕ. ಡ್ರಿಪ್ ಮೂಲಕ ಬೆಳೆದದ್ದು 3ನೇದ್ದು. ಇದು ಭೂಮಿನೂ ಬಾದಾಗಂಗಿಲ್ರಿ, ನೀರು ಅಳಗಾಲಾಗಂಗಿಲ್ಲ. ಅಂದ್ರೆ ಬಹಳ ನಾವು ವಿಶಾಲವಾದ ಭಾವನೆ ಇಟ್ಕೊಂಡು ವಿಚಾರ ಮಾಡಿ ನೋಡಿದಾಗ ಇದು ಪರಿಸರ ಸಂರಕ್ಷಣೆನೂ ಆಗುತ್ತದೆ, ನೀರಿನ ಉಳಿತಾಯನೂ ಆಗುತ್ತದೆ, ಮತ್ತೆ ನಮ್ಮ ಮುಂದಿನ ಪೀಳಿಗೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಜಮೀನು ಉಳಿಸಿಕೊಟ್ಟಂಗ ಆಗುತ್ತೆ. ಯಾಕಂದ್ರೆ ಗೊಬ್ಬರನು ಔಷಧನು ಕಮ್ಮಿ ಆಕೈತ್ರಿ, ಅದಕ್ಕೆ ಗೊಬ್ಬರ ಅಂಶನು ಕಡಿಮೆ ಆಗ್ತದ ಅಂತೀರಿ. ಆಮೇಲೆ ಅದರ ಜೊತೆಗೆ ಏನದ ಜಮೀನು ಜಲ್ದಿ ಸವಳಾಗಂಗಿಲ್ಲ ಅಂತ, ಸವಳಾಗಂಗಿಲ್ಲ, ಸವಳ ಜವಳ ಆಗುದಿಲ್ಲ. ಮತ್ತ ಅದರ ಜೊತೆಗೆ ಏನದ ಕಬ್ಬಿನ ಬೆಳೆಯೋದು ಏನದ ಸ್ವಲ್ಪ ಉತ್ತಮ ಬೆಳೆ ಬರ್ತದೆ. ಆಮೇಲೆ ಕಬ್ಬು ಈ ರೀತಿ ಬೆಳೆಯೋದ್ರಿಂದ ತೂಕ ಜಾಸ್ತಿ ಬರ್ತದ, ಇದೆಲ್ಲ ಅನುಕೂಲ ಆಗ್ತದೆ ಅಂತಾರೆ. ಮತ್ತೆ ನೀವು ಈಗ ಇದನ್ನ ಬೆಳೆದ್ಮೇಲೆ ಈಗ ಯಾವಾಗ ಬಿತ್ತನೆ ಮಾಡ್ತೀರಿ ಕಬ್ಬು? ಈಗ ನಾವು ಜೂನ್ ಜುಲೈ ಜೂನ್ ಜುಲೈದಾಗ ಬಿತ್ತನೆ ಮಾಡ್ತೀರಿ. ಈ ಜೂನ್ ಜುಲೈದಲ್ಲಿ ಬಿತ್ತನೆ ಮಾಡಿದ ನಂತರ ಮೊದಲ ಅದಕ್ಕೆ ಏನೇನ್ ಮಾಡ್ತೀರಿ? ಮೊದಲ ಸಾಲ್ ಕೊರ್ತೀವ್ರಿ, ಆಮ್ಯಾಗ ಕಬ್ಬು ಹಚ್ತೀವ್ರಿ, ಆಮ್ಯಾಗ ನೀರ್ ಬಿಡ್ತೀವ್ರಿ, ಮುಂದ ಕಸ ತೆಗೆದ ಬಳಿಕ ಗೊಬ್ಬರ ಕೊಡ್ತೀವ್ರಿ. ಅದ್ರ ಬಳಿಕ ಅದ್ರ ತಕ್ಕಂತ ಗೊಬ್ಬರ ಕೊಡಲ್ಲ. ಪೈಲ್ ಬೆಂಚಿ ಬಿತ್ತಿರ್ತೀವ್ರಿ, ಬೆಂಚಿ ಬಿತ್ತಿ ಅದನ್ನ ಅಲ್ಲಿ ಮುರಿತೀವ್ರಿ. ಅದನ್ನ ಗೊಬ್ಬರ ಸಂಬಂಧ ಬೆಂಚಿ ಬಿತ್ತಿ ಮುರದ ಅದನ್ನ ಗಳೆ ಹೊಡೋದ, ಮತ್ತ ರೋಟರ್ ಹೊಡೋದ, ಸಾಲ್ ಕೊರೋದ, ಆಮ್ಯಾಗ ಕಬ್ಬು ಹಚ್ತೀವ್ರಿ. ಹಚ್ಚಿದ ಬಳಿಕ ಮುಂದ ಕಸ ತೆಗೆದ ಬಳಿಕ ಒಂದ್ ಡೋಸ್ ವೀರ್ಯ ಕೊಡ್ತೀವಿ. ಆಮ್ಯಾಗ ಏನ್ ಕೊಡಂಗಿಲ್ರಿ, ಅಂದ್ರೆ ಸಾವಯವ ಗೊಬ್ಬರ ಮ್ಯಾಗ ಉಪಯೋಗ ಮಾಡ್ಕೊಂಡು ಹೊಂಟಿದೀವ್ರಿ ನಾವು. ಈಗ ನೀವು ಯೂರಿಯಾ ಗೊಬ್ಬರನು ಬಳಕೆ ಮಾಡ್ತೀರಿ, ಅದರ ಜೊತೆಗೆ ಸಾವಯವ ಗೊಬ್ಬರನು ಕೊಡ್ತೀನಿ ಅಂತ ಹೇಳಿದ್ರೆ, ಈ ಸಾವಯವ ಗೊಬ್ಬರವನ್ನ ಕೊಡ್ಬೇಕಂದ್ರ ಅಂದ್ರೆ ಇದನ್ನ ತಯಾರು ತಾವು ಹೊಲದಲ್ಲೇ ಮಾಡ್ಕೋತಿರೋ ಅಥವಾ ಏನು ಹೊರಗಡೆಯಿಂದ? ಹೊರಗಡೆಯಿಂದ ತಗೊಂಡ್ ಬಂದು ಅದನ್ನ ಇದು ಮಾಡ್ತೀವ್ರಿ. ಹೊರಗಡೆಯಿಂದ ಅಂದ್ರೆ ಎಲ್ಲಿಂದ ತರ್ತೀರಿ ನೀವು? ಇಲ್ಲಿ ಕೃಷಿ ಇದು ಇದಾವ್ರಲ್ಲ, ಇವು ರೈತ ಸಂಪರ್ಕ ಕೇಂದ್ರ, ಇಲ್ಲಿ ಹೋಗಿ ತಗೊಂಡ್ಬಂದ ಹೋಗಿತೀವ್ರಿ. ಈ ರೈತ ಸಂಪರ್ಕ ಕೇಂದ್ರಗಳಿಂದ ನೀವು ಸಾವಯವ ಗೊಬ್ಬರವನ್ನ ಖರೀದಿ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಈ ರೈತ ಸಂಪರ್ಕ ಕೇಂದ್ರದಲ್ಲಿ 1 ಕೆಜಿ ಸಾವಯವ ಗೊಬ್ಬರಕ್ಕ ಎಷ್ಟು ದರ ನಿಗದಿ ಮಾಡಿದ್ದಾರೆ? 50 ಕೆಜಿಗೆ 100 ರೂಪಾಯಿ ರೀ. 50 ಪ್ಯಾಕೆಟ್ ಬರ್ತೈತ್ರಿ? 50 ಕೆಜಿದ ಒಂದು ಪ್ಯಾಕೆಟ್ ಅದ, ಆ ಒಂದು ಪ್ಯಾಕೆಟ್ಕ 100 ರೂಪಾಯಿ ನಿಗದಿ ಮಾಡಿದಾರೆ. ಅದನ್ನ ತಂದ್ರೆ ನಿಮ್ಗೆ ಒಂದು ಪ್ಯಾಕೆಟ್ ತಂದ್ರೆ ನಿಮ್ಗೆ ಎಷ್ಟು ಇದು ಆಗ್ತದ ಅಂತೀರಿ? ಒಂದು ಎಕರೆಕ್ 5 ಪ್ಯಾಕೆಟ್ ಹೋಗ್ತೀವಿ. 5 ಪ್ಯಾಕೆಟ್ ಹೋಗಬೇಕ್ರಿ ಎಕರೆಕ್ 5 ಪ್ಯಾಕೆಟ್ ಹೋಗಬೇಕು. ಇದನ್ನ ನೀವೇ ನಿರ್ಧಾರ ತಗೊಂಡಿರೋ ಅಥವಾ ಯಾವ್ದಾದ್ರು ಈ ಕೃಷಿ ವಿಜ್ಞಾನಿಗಳಿಂದ ಏನಾದ್ರು ಮಾಹಿತಿ? ನಾವ ನಿರ್ಧಾರ ತಗೊಂಡಿದ್ರಿ, ಸಹಕಾರಿ ಗೊಬ್ಬರವನ್ನು ಕಮ್ಮಿ ಮಾಡಿ ಆ ಗೊಬ್ಬರವನ್ನು ಉಪಯೋಗ ಮಾಡೋ ಸಂಬಂಧ. ಈಗ ಈ ಗೊಬ್ಬರವನ್ನ ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ ಈ ಗೊಬ್ಬರ ಹೆಚ್ಚಿಗೆ ಹೋಗಿದ್ರು ಕೆಡಂಗಿಲ್ಲ, ಇದು ನಮ್ಮ ಬೆಳೆಗಳಿಗಾಗ್ಲಿ ಯಾವ್ದಕ್ಕೆ ಆಗ್ಲಿ ಹಾನಿ ಆಗುದಿಲ್ಲ. ಅದೇ ನಾವು ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನಾಗ್ಲಿ ಹಾಕೋದ್ರಿಂದ ಮನುಷ್ಯ ಇದಕ್ಕೂ ಇಫೆಕ್ಟ್ ಆಗತ್ತೆ. ಹಿಂಗಾಗಿ ಸ್ವಲ್ಪ ಆಮೇಲೆ ಬೆಳೆಗಳಲ್ಲಿ ಬರುವ ಶಕ್ತಿನೂ ಕಡಿಮೆ ಆಗ್ತದ ಅಂತ ಅನಿಸ್ತದ. ಮತ್ತೆ ಇದರ ಕಟಾವು ಎಷ್ಟು ತಿಂಗಳಿಗೆ ಮಾಡ್ತೀರಿ ನೀವು? 14 ತಿಂಗಳು 14 ತಿಂಗಳಿಗೆ ಕಟಾವು ಮಾಡ್ತೀರಿ. ಈ 14 ತಿಂಗಳಿಗೆ ಕಟಾವು ಮಾಡಿದಾಗ ಅವಾಗ ಇದ್ರಲ್ಲಿ 14 ತಿಂಗಳ ತನಕ ಬಿಟ್ಟರು ಸ್ವಲ್ಪ ಬೆಳೆ ಹೆಂಗ ಚೆನ್ನಾಗಿರ್ತದ ಅಂತೀರಿ? ಏನು ಆಗಂಗಿಲ್ಲ. ಏನು ಆಗುದಿಲ್ಲ. ಏನು ಈಗ ಇದನ್ನ ಕಟಾವು ಮಾಡಿದ ನಂತರ ಈಗ ನಿಮ್ಮ ಏನ ಕೃಷಿ ಪರಿಕರಗಳು ಅಂದ್ರೆ ಇವು ಟ್ರ್ಯಾಕ್ಟರ್ ಅನ್ರಿ, ಆಮೇಲೆ ಈಗೆಲ್ಲ ಆಧುನಿಕ ತಂತ್ರಜ್ಞಾನಗಳು ಎಲ್ಲ ಅದಾವ, ಅವನ್ನೆಲ್ಲಾನು ಬಳಕೆ ಮಾಡಿ ನೀವು ಇದು ಮಾಡ್ತೀರಾ ಅಥವಾ ಸ್ವತಃ ನೀವೇ ಮನೆಯವರೇ ಕಬ್ಬನ್ನು ಕಟಾವು ಮಾಡ್ತೀರಾ? ಕಟಾವು ಮಾಡ್ತಾರೆ ಫ್ಯಾಕ್ಟರಿಯಿಂದ ಅಂದ್ರೆ ಗ್ಯಾಂಗ್ ದವ್ರು ಬರ್ತಾರ, ಗ್ಯಾಂಗ್ ಬಂದು ಗ್ಯಾಂಗ್ ಲೀಡರ್ ಇರ್ತಾರ, ಅವ್ರು ಬಂದು ಕಟಾವು ಮಾಡ್ತಾರ. ಈಗ ಮತ್ತ ಕಬ್ಬನ್ನ ಕಟಾವು ಮಾಡಿ ಫ್ಯಾಕ್ಟರಿಗೆ ಕಳಿಸ್ಬೇಕಂದ್ರ ಸ್ವಲ್ಪ ಈಗ ಆಳುಗಳ ಕೊರತೆ ಬಹಳ ಕಂಡು ಬರಾಕತ್ತದ ಈಗ ನಮಗೆ. ಯಾಕಂದ್ರೆ ಎಷ್ಟೊಂದು ಕೃಷಿ ಇದ್ರೊಳಗ ಆಧುನಿಕತೆ ತಂತ್ರಜ್ಞಾನ ವಿಜ್ಞಾನ ಬರ್ತಾ ಇದೆ, ಅಷ್ಟೊಂದು ನಮಗ ಲೇಬರ್ ಸಮಸ್ಯೆ ಉದ್ಭವ ಆಗಕತ್ತದ ಅಂತ ಅನಿಸ್ತದ. ಇದಕ್ಕೆ ತಾವೇನ್ ಹೇಳ್ತೀರಿ? ಉತ್ಪನ್ನ ಆಗಲಾಕೈತೈತ್ರಿ ಆಳುಗಳ. ಮತ್ತೆ ಈ ಆಳುಗಳದ್ದು ಸಮಸ್ಯೆ ಉದ್ಭವ ಆದಕತ್ತಾಗಿನಿಂದ ತಾವ ಇದಕ್ಕ ಪರಿಹಾರವನ್ನ ಏನ್ ಕಂಡುಕೊಂಡಿದ್ದೀರಿ, ಹೇಗ್ ಮಾಡ್ತೀರಿ? ಏನದ ಇವ ಇದ್ರ ಮ್ಯಾಗ ಹಂಗ ಜಕ್ಕಾಡ್ಕೊತ ಹೊಂಟಿದ್ರಿ ಅಂದ್ರೆ ಈಗ ಇದ್ದ ಸಮಸ್ಯೆನೇ ಎಷ್ಟೇ ಇದು ತೊಂದರೆ ಬಂದ್ರು ಸ್ವಲ್ಪ ತಾವು ಅದರಲ್ಲಿ ಭಾಗಿಯಾಗಿ ನಿಭಾಯಿಸ್ತಾ ಹೊರಟಿದ್ದೀರಿ. ಮತ್ತೆ ನೀವು ಈ ಸಮಗ್ರ ಕೃಷಿಯಲ್ಲಿ ಬಾಳೆಯನ್ನು ಬೆಳಿತೇನೆ ಅಂತ ಹೇಳಿದ್ರಿ, ಈ ಬಾಳೆಯನ್ನ ಯಾವ್ದು ಬೆಳಿತೀರಿ, ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರಿ? G9. ಈ G9 ಬೆಳಿತೀನಿ ಅಂತ ಹೇಳಿದ್ರಿ, ಈ G9 ಹೆಂಗ್ ಬೆಳಿತೀರಿ, ಇದನ್ನ ಸ್ವಲ್ಪ ವಿವರವಾಗಿ ನಮ್ಗೆ ತಿಳಿಸ್ಕೊಡ್ತೀರಿ? G9 5-6 ಹಚ್ಚಿದ್ರು, ಈಗ ಹಚ್ಚಿ 1 ಎಕರೆ ಹಚ್ಚಿದ್ರು, 1400 ಬೈಟ್ಕೊಂಡಿರ್ತಾವ. 1 ಎಕರೆಗೆ 1400 ಅಗಿಗಳು ಕೊಡ್ತಾವ. ಈ ಅಗಿಗಳಿಂದ ಅಗಿಗಳಿಗೆ ಮತ್ತು ಸಾಲುಗಳಿಂದ ಸಾಲಿಗೆ ಎಷ್ಟು ಅಂತರ ಇಟ್ಟರಿ? ಸಾಲಿಂದ ಸಾಲಿಗೆ 6 ಫುಟ್ ರೀ, ಅಗಿಯಿಂದ ಅಗಿಗೆ 5 ಫುಟ್ ರೀ. ಅಂದ್ರೆ ಈಗ ನೀವು ಹೇಳಿದ್ರಿ ಈ ರೀತಿ ನಾವು ಈ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಬಾಳೆಯನ್ನ ಬೆಳೀತಾ ಇದೀವಿ ಅಂತೇಳಿ, ಈ ರೀತಿ ಬಾಳೆಯನ್ನ ಬೆಳೆಯೋದ್ರಿಂದ ನಿಮಗ ಆಗುವಂತ ಲಾಭ ಏನದಂತೀರಿ? ಆಗುವಂತ ಲಾಭಪ್ಪ ಚಲೋ ಐತ್ರಿ ಬಾಳೆ ಇಳಿದ್ರಾಗ. ಅಂದ್ರೆ ಈಗ ಬಾಳೆ ಬೆಳೆಯೋದ್ರಿಂದ ಸೂರ್ಯನ ಬಿಸಿಲು ಎಲ್ಲಾನು ಬೀಳ್ತದ, ಆಮೇಲೆ ನೀರು ಬಿಟ್ಟಾಗ ನೀರಿನ ವ್ಯವಸ್ಥೆನೂ ಸರಿಯಾಗಿ ಎಲ್ಲಾ ಗಿಡಗಳಿಗೆ ಸಮರ್ಪಕವಾಗಿ ಹೋಗ್ತದ ಅಂತ ಅನಿಸ್ತದ. ಬಾಳೆಯನ್ನ ಬೆಳೆದ್ಮೇಲೆ ಇದಕ್ಕೆ ಏನಾದ್ರೂ ರೋಗಗಳು ಏನಾದ್ರೂ ಬರ್ತಾವ? ರೋಗಗಳು ಬರ್ತಾವ್ರಲ್ಲ. ಮತ್ತ ಅವಕ್ಕ ರೋಗಗಳು ಬಂದ್ರೆ ಯಾವ ರೋಗ ಬರ್ತಾವ, ಅದಕ್ಕೆ ಪರಿಹಾರ ಏನ್ ಮಾಡ್ತೀರಿ? ಅದಕ್ಕೆ ಇದಕ್ಕೆ ಕೃಷಿ ಇದಕ್ಕೆ ಹೋಗಿ ಅದನ್ನ ಇದು ಮಾಡ್ಕೊಂಡು ಔಷಧ ಇದು ಮಾಡತ್ತಾರ, ಔಷಧ ಸಿಂಪರಣೆ ಮಾಡ್ತೀವ್ರಿ. ಅಂದ್ರೆ ಈ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅದನ್ನ ಇದು ಸಹಾಯ ಇದು ಮಾಡಿ ಅವರು ಔಷಧ ಟಿಲಿಟವ್ ಮತ್ತು ಇದು ಹೇಳುತ್ತಿದ್ದಾರೆ, ಅವ್ನ ತಂದು ಸಿಂಪರಣೆ ಮಾಡ್ತಾರೆ. ಈಗ ಸಿಂಪರಣೆ ಮಾಡಿದ್ಮೇಲೆ ಅದು ರೋಗದ ಇದು ಶಕ್ತಿ ಏನದ ಕಡಿಮೆ ಆಗ್ತದ ಅಂತಾರೆ. ಈಗ ಅದನ್ನ ಆದ್ಮೇಲೆ ಮುಂದ ಅದನ್ನ ನೀವು ಎಷ್ಟು ತಿಂಗಳಿಗೆ ಕಟಾವು ಮಾಡ್ತೀರಿ ಅದನ್ನ? 1 ವರ್ಷಕ್ಕೆ. 1 ವರ್ಷ ಒಮ್ಮೆ ಹಚ್ಚಿದ್ರ 1 ವರ್ಷ ಅಂತೀರಿ. ಮತ್ತೆ ಈಗ ನೀವು ಈ ಬಾಳೆಯನ್ನ ಇದಕ್ಕೂ ಕೂಡ ಡ್ರಿಪ್ ಮಾಡಿ ಅಂತ ಇದ್ರಲ್ಲ, ಇದಕ್ಕೆ ಡ್ರಿಪ್ ಮಾಡಿದಾಗ ಮೊದ್ಲು ನೀವು ಏನಾದ್ರೂ ಬಾಳೆಯನ್ನ ನೀರ್ ಬಿಟ್ಟು ಬೆಳೆದಿದ್ರಿ? ಜವಾರಿ ಐತ್ರಿ, ಅದು ಜವಾರಿ ಬರ್ತೈತ್ರಿ, ಇದು ಬರಲ್ಲ G9 ಡ್ರಿಪ್ ಇಲ್ದ. ಇದು ನೀವು ಜವಾರಿನ ನೀರ್ ಬಿಟ್ಟು ಬೆಳೆದೇನೆ ಅಂತ ಇದ್ರಿ. ಈಗ ಜವಾರಿಯನ್ನು ಬೆಳೆದ್ ನೋಡಿರಿ, ಮತ್ತೆ ಡ್ರಿಪ್ ಮುಖಾಂತರ ಈಗ ಈ G9 ತಳಿ ಬಾಳೆಯನ್ನು ಬೆಳೀತಾ ಇದ್ರಿ. ಈ ಎರಡುದ್ರಲ್ಲಿ ಏನು ವ್ಯತ್ಯಾಸ ಕಂಡುಕೊಂಡಿದ್ದಿರ್ತಾವ? ಜವಾರಿ ಹೆಚ್ಚಾಕತ್ತಿದೆ G9 ಕಿತ್ತ, ಅದು ಕಾಯಂ ಅದ, ಯಾವತ್ತು ಚಲನವನ ಚಾಲು ಆಕತ್ರಿ. ಇದು ಒಮ್ಮೆ ಬಂದ್ ಬಿಡ್ತೈತಿ, ಒಟ್ಟು ವರ್ಷಕ್ಕೊಮ್ಮೆ ಬಂದ್ ಬಿಡ್ತೈತಿ, ಅದೇ ಯಾವತ್ತು ವಾರಕ್ಕ ಕಂಟಿನ್ಯೂ ಚಾಲು ಇರ್ತೈತ್ರಿ ಅದು ಜವಾರಿ. ಮತ್ತೆ ಇದ್ರೊಳಗ ಯಾವ್ದು ಚಲೋ ಅನಿಸ್ತದ ನಿಮಗ? ಅದ್ ಜವಾರಿ ಚಲೋ ಕರೀರಿ, ಅದ್ರದಿಂದ ಮಾರ್ಕೆಟ್ ಇಂದ ಸನಿ ಇರಂಗಿಲ್ಲ, ಅದ್ರದಿಂದ ಬೇಡ ಅಂತೇಳಿ ಅಟ ನಾವು ಸುಮ್ ಸ್ವಲ್ಪ ಮಣಿಪೂರ್ತಿ ಹೆಚ್ಚಿಕೊಂಡಿರ್ತೀವ್ರಿ, ಅದ್ರನು ಹೆಚ್ಚಾದದ್ದು ಮಾರ್ಕೆಟ್ ಕಟ್ಟಿ ಇಲ್ಲೇ ಶಾಂತಿ ಆಗೋದು ಮಾರ್. ಅಂದ್ರೆ ತಾವು ಇಲ್ಲೇ ಮಾರ್ಕೆಟ್ ಮಾಡ್ತಾರಿ, ಎಲ್ಲಿ ಬೇರೆ ಕಡೆ ಎಲ್ಲಿ ಹೋಗೋದಿಲ್ಲ, ಬೇರೆ ಊರಿಗೆ ಎಲ್ಲಿ ಕಳಿಸೋದಿಲ್ಲ, ಅಥವಾ APMC ಕಳಿಸೋದಿಲ್ಲ. ಈಗ ಮತ್ತೆ ನೀವು ಇದ್ರ ಜೊತೆಗೆ ಈರುಳ್ಳಿನೂ ಬೆಳಿತೀನಿ ಅಂತ ಇದ್ರಲ್ಲ, ಈಗ ಈರುಳ್ಳಿಯನ್ನ ಯಾವ ರೀತಿ ಬೆಳಿತೀರಿ? ಈರುಳ್ಳಿ ಅಗಿ ಬೇಸಿಗೆ ಟೈಮ್ದಾಗ ಅಗಿ ಮಾಡ್ತೀವ್ರಿ, ಈಗ ಅಗಿ ಹಚ್ಚಿ ಮುಂದೆ 4 ತಿಂಗಳಿಗೆ ಬಂದು ಕಟಾವು ಮಾಡಿ ಇಳಾರಿಗೆ ಹಾಕ್ತೀವ್ರಿ, ಮುಂದೆ ದರ ಬರ ತೆಗದ ಜಮಖಂಡಿ ಪೇಟೆಗೆ APMC ಹೋಯ್ತೀವ್ರಿ. ಮತ್ತೆ ಈಗ ನೀವು ಹೇಳ್ತಾ ಇದ್ರಿ ಲಕ್ಷ್ಮೀಕಾಂತ್ ಬುದ್ನಿಯವ್ರೆ, ನಾವು ಎಲ್ಲರೂ ನಾವು ನಮ್ಮ ತಮ್ಮಂದಿರು ಎಲ್ಲರೂ ಸೇರಿ ನಾವು ಈ ಕೃಷಿಯನ್ನ ಮಾಡ್ತೇನೆ ಅಂತ ಹೇಳಿ, ತಮಗೆ ಎಷ್ಟು ಜನ ಮಕ್ಕಳು ಅಂತ ಹೇಳಿದಿರ್ತಾವ? 3 ಮಂದಿರಿ, 2 ಹೆಣ್ಣು ಗಣಸೋಗ. ಮತ್ತೆ ಈಗ 3 ಜನ ಮಕ್ಕಳಲ್ಲಿ ಈಗ ಅವ್ರೇನಾದ್ರೂ ಅವ್ರಲಿಂದ ಏನಾದ್ರೂ ನೀವು ಕೃಷಿಗೆ ಸಹಾಯವನ್ನು ತಗೋತೀರಿ? ಹಾ, ಸಾಲಿ ಇದು ಬಂದಾಗ ಇಲ್ಲಿ ಮಾಡ್ತಾರ ಅದನ್ನು. ಈಗ ಏನೇನು ಓದ್ತಾ ಇದಾರೆ ತಮ್ಮ ಮಕ್ಕಳು? ಒಬ್ಬಕ್ಕೆ ಇಂಜಿನಿಯರಿಂಗ್ ಓದ್ತಾರೆ, ಒಬ್ಬಕ್ಕೆ 7ನೇ ಅದ, ಒಬ್ಬ ಈಗ ಸ್ಪಷ್ಟ ಇರೋದ. ಈಗ ಅವರು ಶಾಲೆಯನ್ನ ಕಲ್ಕೋತಾನೆ ನಿಮಗೂ ಕೃಷಿಯಲ್ಲಿ ಸಹಾಯ ಮಾಡ್ತಾರೆ, ಯಾವ ರೀತಿ ಮಾಡ್ತಾರ ಅಂತ ಸ್ವಲ್ಪ ಹೇಳ್ತಾರೆ? ಅವ್ರಿಗೆ ನೀಗಿದಟ್ಟ ಅವರು ಅಟ ದನಗಳ ಮೇವು ಹಾಕೋದು, ಅವಕ್ಕೂ ಇದು ಮಾಡೋದು, ಅದನ್ನ ಇದು ಮಾಡೋದ್ರಿ, ಅದನ್ನೆಲ್ಲ ಮಾಡ್ತಾರೆ ಅವ್ರು. ಅಂದ್ರೆ ನೀರ್ ಹಾಯಿಸೋದು ಅದೆಲ್ಲ ಮಾಡ್ತಾರ. ಈಗ ಒಂದ್ ವೇಳೆ ನೀವೇನೋ ಅರ್ಜೆಂಟ್ ಎಲ್ಲೋ ಹೋಗ್ಬೇಕಾಯ್ತು, ಯಾವ್ದೋ ಒಂದು ರಿಲೇಶನ್ ದವರೊಂದು ಏನೋ ಕಾರ್ಯಕ್ರಮ ಇತ್ತು, ಅಲ್ಲಿ ಹೋಗುವಂತ ಸಂದರ್ಭದೊಳಗ ನೀವೇನಾದ್ರೂ ಇವರಿಗೆ ಕೆಲಸವನ್ನು ಒಪ್ಪಿಸೋದ್ರ ಚಾಚು ತಪ್ಪದೆ ಮಾಡ್ತಾರಂತಾರೆ? ಮಾಡ್ತಾರ. ಯಾಕಂದ್ರೆ ನಾವು ಈಗಿನ ಯುವಕರಲ್ಲಿ ನೋಡ್ತಾ ಇರ್ತೀವಿ, ಕೃಷಿ ಅಂದ್ರೆ ಅಲರ್ಜಿ ಅದ, ಬೇಡ ನಮ್ಗೆ ಕೃಷಿ ಅಂದ್ರೆ ಬಹಳ ಬೇಜಾರ ಇದು, ಏನು ರಾಡಿಯಲ್ಲಿ ನಾವು ಕೈ ಮಾಡ್ಕೋಬೇಕು, ಕಾಲೆಲ್ಲ ನಮ್ಮ ಎಲ್ಲ ಡ್ರೆಸ್ ಎಲ್ಲ ಬಹಳ ಹೊಲಸಾಗ್ತಾವ ಅಂತ ನಿಮ್ಮ ಮಕ್ಳು ಅನ್ನಂಗಿಲ್ಲ? ಅನ್ನಂಗಿಲ್ರಿ, ಅದನ್ನೇನು ಹಂಗೇನು ಅನ್ನಂಗಿಲ್ಲ, ಹಂಗೇನು ಅನ್ನಂಗಿಲ್ಲ ಅಂತೀರ ಅಂದ್ರೆ ತುಂಬಾ ಸಂತೋಷ. ಯಾಕಂದ್ರೆ ಈಗ ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ಜನ ನಿಮ್ ಹಾಗೆ ರೈತರದ ನಾವು ಸಂದರ್ಶನನು ಮಾಡ್ತಾ ಇರ್ತೀವಿ. ಅದರಲ್ಲಿ ಕೆಲವೊಂದು ರೈತರು ಹೇಳ್ತಾ ಇರ್ತಾರೆ ಈಗಿನ ಯುವಕರು ಕೃಷಿ ಅಂದ್ರೆ ಬಹಳ ಬೇಸರ ಪಟ್ಕೋತಾರ, ಅಸಹ್ಯ ಪಟ್ಕೋತಾರ ಕೃಷಿ ಅಂದ್ರೆ ಈಗಿನ ಇದ್ರಲ್ಲಿ. ಅದಕ್ಕೆ ಈಗ ನಿಮ್ಮ ಮಕ್ಕಳೆಲ್ಲರೂ ನಿಮ್ಗೆ ಕೃಷಿ ಒಳಗೆ ಸಹಾಯ ಮಾಡ್ತಾರ ಅಂತ ಹೇಳ್ತಾರೆ, ಮತ್ತೆ ನಿಮ್ಮ ಧರ್ಮ ಪತ್ನಿಯವರು ಯಾವ ರೀತಿ ನಿಮ್ಗೆ ಕೃಷಿಯಲ್ಲಿ ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ? ಅವರು ಅಲ್ಲ, ದನಗಳು ಹಿಂಡ್ಕೊಳ್ಳೋದು, ಅವ್ರ ನೀರ್ ಕುಡಿಸೋದು, ಮೇವು ಒಯ್ಯೋದು, ಅದನ್ನು ಮಾಡತ್ತಾರ ಅವರು ಎಲ್ಲ. ಮತ್ತ ಆಗೋಳ ದೋಡಿ ಹೋಗೋದು, ಮನೆಯ ಕೆಲಸ ಮಾಡೋದು ಮಾಡತ್ತಾರ ಅವರು. ಅವರು ಎಲ್ಲಾನು ಮಾಡ್ತಾರಂತ ಅಂದ್ರೆ ತಾವು ಹೊಲದಲ್ಲೇ ಮನೆಯನ್ನು ಕಟ್ಕೊಂಡ್ಬಿಟ್ಟಿದ್ರು? ಹೊಲದಲ್ಲೇ ಐತ್ರಿ ಮನೆ. ಹೊಲದಲ್ಲೇ ಮನೆ ಕಟ್ಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲ ವ್ಯವಸ್ಥೆ ಆಗ್ತದ, ಮತ್ತೆ ನೋಡ್ತಾ ಬೆಳೆಗಳು ಏನೇ ತೊಂದರೆ ಬಂದ್ರೆ ನೋಡ್ಲಿಕ್ಕೆ ಅದು ಇದು ಆಗ್ತದ ಅಂತ ಅನಿಸ್ತದ. ಮತ್ತೆ ಈಗ ನೀವು ಇದ್ರ ಜೊತೆ ಗೋವಿನ ಜೋಳನು ಬೆಳಿತೀನಂತ ಇದ್ರೆ, ಈ ಗೋವಿನ ಜೋಳನ ಯಾವ ರೀತಿ ಬೆಳಿತೀರಿ ಇದನ್ನ? ಗೋವಿನ ಜೋಳ ಈಗ ಮಳೆಗಾಲದ ಪೀಕ್ ಇದ್ರ ಜೂನ್ ಈ ರೋಣಿ ಬಳಿ ಬರ ನಾವು ಇದು ಮಾಡ್ತೇವ್ರಿ. ಮುಂದ 4 ತಿಂಗಳನ್ನ ಕಟಾವ್ ಮಾಡಿ ಆಗೋಳ ಗೋಳ ಆಕತಿ, ಅದ್ರದ ಲಾಭ ಇಲ್ರಿ ಬಹಳ, ಮತ್ತೆ ನಿರ್ವಹಣೆ ಇಲ್ಲ ನಮಗ. ಅದನ್ನ ಬಿಟ್ರೆ ಮತ್ತೊಂದ್ ಬೆಳಿ ಮಾಡ್ಲಕ್ ಮೇಳಿಲ್ರಿ, ನೀರಿಂದ ಅಟುಕ್ ಇರ್ತತಿ, ಅದರಿಂದ ಅದನ್ನ ಮಾಡಬೇಕಾಕತ್ರಿ, ಮಾಡಬೇಕಾಗ್ತದ. ಮತ್ತೆ ಈಗ ನೀವು ಇಷ್ಟೆಲ್ಲಾ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರಿ, ತಮ್ದು 16 ವರ್ಷದ ಕೃಷಿ ಅನುಭವದೊಳಗ ತಮ್ಮ ತಂದೆಯವರು ಮಾಡುವಂತ ಕೃಷಿಗೂ ಮತ್ತು ಈಗ ತಾವು ಮಾಡುತ್ತಿರುವಂತ ಕೃಷಿಗೂ ಏನು ವ್ಯತ್ಯಾಸ ಅದ, ಮತ್ತೆ ನಿಮಗೆ ಯಾವ್ದು ಸಂತೋಷವನ್ನು ತಂದು ಕೊಟ್ಟದ ಇದ್ರೊಳಗ? ಇದ್ರಾಗ ಕೃಷಿ ಸಂತೋಷ ತಂದು ಕೊಟ್ಟದ್ರಿ ನಮ್ಮ ನೌಕರಿಕ್ಕಿತ. ಅಲ್ಲ, ನೌಕರಿದಲ್ಲ ನಾನ್ ಕೇಳೋದು, ಅಂದ್ರೆ ಈಗ ನಿಮ್ಮ ತಂದೆಯವರ ಕಾಲದೊಳಗೆ ಏನು ಬೆಳೀತಾ ಇದ್ರು, ಅವಾಗಿನ ಒಂದು ಕೃಷಿ ಪದ್ಧತಿಗಳು ಮತ್ತೆ ಈಗ ನೀವು ಮಾಡುತ್ತಿರುವಂತ ಕೃಷಿ ಪದ್ಧತಿ ಸೇಮ್ ರೀ? ಅದು ತಂದೆಯವ್ರು ಮಾಡೋದು, ನಾವು ಮಾಡೋದು, ಎಲ್ಲ ಒಂದೇ ರೀ. ಅಂದ್ರೆ ನಿಮ್ಮ ತಂದೆಯವರ ಕಾಲದಲ್ಲಿ ಆಧುನಿಕ ತಂತ್ರಜ್ಞಾನಗಳು ಇದ್ದಿದ್ದಿಲ್ಲ, ಎಲ್ಲವನ್ನು ಪ್ರತಿಯೊಂದನ್ನು ಮನುಷ್ಯನಿಂದನೇ ಮಾಡ್ತಿದ್ರು, ದನಗಳ ಸಹಾಯವನ್ನು ತಗೋತಿದ್ರು ಅಷ್ಟೇ. ಈಗ ಎಲ್ಲ ಟ್ರಾಕ್ಟರ್ಗಳು ಬಂದಾವ, ಮೇಲೆ ರಾಶಿ ಮಷಿನ್ ಬಂದಾವ, ಕಬ್ಬು ಕಟ್ ಮಾಡಕ್ ಮಷಿನ್ ಬಂದದ, ಅವಾಗ ಇದ್ದಿದ್ದಿಲ್ಲ. ಅದಕ್ಕ ಆಗಿನಕ್ಕ ಈಗಿನಕ್ಕ ಏನ ನೀವು ಯಾವ್ದು ನಿಮಗ ಇದು ಅನಿಸ್ತದ? ಇದು ಅನಿಸ್ತೈತ್ರಿ ನಮಗೆ ಆಗಿಂದಕ್ಕಿಂತ ಇದೇ ಚಲೋ ಅನಿಸ್ತದ ನಿಮ್ಗೆ. ಆಧುನಿಕ ತಂತ್ರಜ್ಞಾನ ವಿಜ್ಞಾನ ಬಂದದ, ಇದೇ ನಿಮಗೆ ಬಹಳ ಸಂತೋಷವನ್ನು ತಂದು ಕೊಟ್ಟದ ಅಂತ ಅನಿಸ್ತದ, ಹೆಂಗಂತ ಹೇಳ್ಬೋದ? ಇವ ಎಲ್ಲ ಈಗ ಆಗೋಳ ಕಮ್ಮತ್ತವ್ರಿ, ಟ್ರಾಕ್ಟರ್ಗಳು ಬಂದವ್ರಿ, ಮತ್ತೆ ಇದು ಬಂದತಿ, ಎಲ್ಲ ರೋಟ್ರ್ ರೋಟ್ರ್ ಬಂದತಿ, ಕಸ ರೋಟ್ರ್ ಹೊಡಿ ಹಾಕ್ರಿ, ಅದರಿಂದ ಆಗೋಳ ಕಮ್ಮತ್ತವ್ರಿ. ಆಗ ಬರೀ ಎಲ್ಲ ಎತ್ತುಗಳಿಂದ ಆಗೋಳನ್ ಮಾಡ್ತಿದ್ರೆ ತ್ರಾಸ ಆಕೈತ್ರಿ. ಈಗ ಎಲ್ಲ ಇವ್ ಮಿಷಿನರಿ ಬಂದ ಒಳಗೆ ಕಟ್ಟ ಕಮ್ಮ ಆಗೈತ್ರಿ. ಮತ್ತೆ ಈಗ ಕೆಲವೊಂದು ಯುವಜನತೆಗೆ ಏನದ ತಾವು ಹೇಳ್ತೀರಿ, ಇವತ್ತಿನ ಯುವಕರು ಕೃಷಿ ಅಂದ್ರೆ ನಮಗ್ ಬೇಡಪ್ಪ, ನಾವು ಸರ್ಕಾರಿ ನೌಕರಿ ಮಾಡೋಣ ಅನ್ನುವಂತ ಇದು ಅದ. ಆದ್ರ ನಿಮ್ಮ ಅನುಭವದ ಪ್ರಕಾರ ಈ ಸರ್ಕಾರಿ ನೌಕರಿಗಿಂತನೂ ಕೃಷಿಯಲ್ಲಿ ಹೆಚ್ಚಿನ ಲಾಭ ಅದ? ಯಾಕಂದ್ರೆ ನಮ್ಮದು ಅಂತ ತಿಳಿದು ಶ್ರದ್ಧಾ ಭಕ್ತಿಯಿಂದ ನಾವು ದುಡಿದ್ರೆ ಭೂಮಿ ತಾಯಿ ನಮಗೆಂದು ಕೈ ಬಿಡಂಗಿಲ್ಲ ಅನ್ನುವಂತ ನಿಮ್ಮ ಆಶ್ವಾಸನೆಗೆ ಈಗಿನ ಯುವಕರಿಗೆ ತಾವು ಏನನ್ನ ಹೇಳಬಯಸ್ತೀರಿ? ನಾವು ಅದನ್ನ ಹೇಳ್ತೀವಿ, ಒಕ್ಕಲತನ ಮಾಡ್ರಿಪ್ಪ, ಇದು ಆಕತಿ, ಇದ್ರಕ್ಕಿಂತ ಚಲೋ ಆಕತಿ ಅಂತ ಹೇಳಿದ್ರು. ಅವ್ರು ಏನ ನಾವು ನೌಕರಿನ ಮಾಡ್ತೀವ್ರಿ, ಇದನ್ನ ಮತ್ತ ಒಬ್ರು ಹಂಗ ನೌಕರಿಗೆ ಹೋಗ್ತಾರ, ಒಬ್ರು ಒಕ್ಕಲತನಕ್ಕೂ ಬರ್ತಾರ್ರಿ, ಅದು ಎಲ್ಲ ನಡೆದ ಅದಾವ್ರಿ. ಯಾರು ಎಲ್ಲಿಗೆ ಹೋಗ್ತಾರೆ, ಯಾರಿಗೂ ಒತ್ತಾಯ ಮಾಡಂಗಿಲ್ಲ ಅಂತ ಇರ್ತಾವ. ಒತ್ತಾಯ ಮಾಡಿ ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕಿಂತ ಅದು ಮನಸಾರೆ ಆಗುದಿಲ್ಲ ಕೆಲಸ. ಯಾಕಂದ್ರೆ ಅವರು ಕಷ್ಟಪಟ್ಟು ಮಾಡೋಕ್ಕಿಂತ ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದಾಗ ತಾನೇ ಅದು ಕೆಲಸ ಅನುಭವ ಆಗ್ತದ, ಮತ್ತೆ ಅದು ಮೇಲೆ ಯಾವುದೇ ತೊಂದರೆ ಇಲ್ಲ ಬರಲಾರ್ದನೆ ಎಲ್ಲವನ್ನು ಸಂಪೂರ್ಣವಾಗಿ ನಿಭಾಯಿಸಬಲ್ಲುವಂತ ಒಂದು ಅನುಭವ ಬರ್ತದ ಅದಕ್ಕೆ ನೀವು ಮತ್ತೆ ಈಗ ಮತ್ತೆ ಏನಾದ್ರೂ ಹೊಸ ಹೊಸ ಯೋಜನೆಗಳನ್ನ ಏನಾದ್ರೂ ಹಾಕೊಂಡಿರಿ ಈಗ ತಮ್ಮ ಕೃಷಿ ಬದುಕಿನೊಳಗ? ಮಾಡ್ಗಿಲ್ರಿ, ಹೊಸ ಹೊಸ ಯೋಜನೆ ಏನ್ ಈಗಿದ್ದ ಇದ್ರಾಗೆ ನಾವು ಇದು ಮಾಡ್ಲಾಯ್ತಿದ್ವಿ. ಈಗ ಯುದ್ಧ ಮಾಡುತ್ತಿರುವಂತ ಅಥವಾ ಬೆಳೆಯುತ್ತಿರುವಂತ ಯೋಜನೆಗಳನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಮತ್ತೆ ಈಗ ನಿಮ್ಮ ಮಕ್ಕಳು ಕೃಷಿಯಲ್ಲಿ ತಮಗೆ ಸಹಾಯ ಮಾಡ್ತಾ ಇರ್ತಾರ, ಅವ್ರೇನಾದ್ರೂ ನಿಮಗೆ ಸಲಹೆ ಸೂಚನೆ ಕೊಡ್ತಾರ? ಈಗ ಬಂದಂತ ಆಧುನಿಕ ತಂತ್ರಜ್ಞಾನ ಬಂದದ ಈಗ ಕೃಷಿ ಒಳಗ, ಅವ್ರಲಿಂದ ಏನ್ ನಿಮಗೆ ಕೊಟ್ಟಿಲ್ಲ? ಲಕ್ಷ್ಮೀಕಾಂತ್ ಬುದ್ನಿಯವರೇ, ತಾವು ಇಷ್ಟೆಲ್ಲಾ ಈಗ ಸಮಗ್ರ ಕೃಷಿಯಲ್ಲಿ ಬೆಳೀತಾ ಇದ್ದೀರಿ, ಈಗ ತಮ್ಮ ಸಂದರ್ಶನವನ್ನ ಎಲ್ಲ ರೈತರು ಕೇಳ್ತಾ ಇರ್ತಾರೆ. ಈಗ ಎಲ್ಲ ರೈತರು ಕೇಳುವಂತ ಇದ್ರೊಳಗ ಈಗ ನಾನು ತಮ್ಮ ಸಂದರ್ಶನವನ್ನ ಕೇಳಿ ಯಾರಾದರೂ ಪ್ರೇರೇಪಿತರಾಗಿ ನಾನು ಕೃಷಿ ಬದುಕಿಗೆ ಬರಬೇಕು, ಕೃಷಿ ಬದುಕನ್ನೇ ನಾನು ಜೀವನ ಆಧಾರವನ್ನಾಗಿ ಮಾಡ್ಕೋಬೇಕು, ಮತ್ತೆ ಈಗ ಕೋಟಿ ವಿದ್ಯೆಗಳಲ್ಲಿ ಮೇಟ ವಿದ್ಯೆ ಮೇಲು ಅಂತ ಹೇಳ್ತಾರೆ, ಈ ತಮ್ಮ ಸಂದರ್ಶನವನ್ನ ಕೇಳಿ ಪ್ರೇರೇಪಿತರಾಗಿ ಯಾವ್ದಾದ್ರೂ ಯುವಕರು ನಿಮ್ಮ ಜಮೀನಿಗೆ ಬಂದು ಜಮೀನನ್ನು ನೋಡ್ಬೇಕು, ಅಥವಾ ಮೊಬೈಲ್ ಮುಖಾಂತರ ನಾನು ನೀವು ಯಾವ್ಯಾವ ರೀತಿ ಬೆಳಿತೀರಿ, ಆಮೇಲೆ ಕೆಲವೊಂದು ರೋಗ ರುಜಿನಗಳು ಬಂದ್ರೆ ಅದಕ್ಕೆ ಯಾವ ರೀತಿ ಪರಿಹಾರವನ್ನ ತಗೋತೀರಿ ಅಂತ ಏನಾದರೂ ಕೇಳಬೇಕು ಅಂತಂದ್ರೆ ತಮ್ಮ ಮೊಬೈಲ್ ಸಂಖ್ಯೆ ತಿಳಿಸ್ತೀರಿ ಅವರಿಗೆ? 9916725259. ಇನ್ನೊಮ್ಮೆ ನಿಧಾನವಾಗಿ ಹೇಳಿ. 9916725259. ಈಗ ಯಾವ್ದಾದ್ರು ರೈತರು ಈ ನಿಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮಗ ಖುದ್ದಾಗಿ ಬಂದು ಭೇಟಿ ಆಗ್ಬೇಕಂದ್ರೆ ಯಾವ ಸಮಯಕ್ಕೆ ಬಂದು ಭೇಟಿ ಆಗ್ಬೇಕಂತೀರಿ? ಬೇಕಾದಾಗ ಭೇಟಿ ಆಗ್ಬಹುದು, ನಾವೆಲ್ಲಿ ಇರ್ತೀವಿ. ಯಾವಾಗ ಬೇಕಾದಾಗ ಬಂದು ಭೇಟಿ ಆದ್ರೂ ನೀವು ಅವರಿಗೆ ಮಾರ್ಗದರ್ಶನವನ್ನ ಕೊಡ್ತೀನಿ ಅಂತ ನೀವು ಆಶ್ವಾಸನೆ ಕೊಡ್ತೀರಿ, ತುಂಬಾ ಸಂತೋಷ. ಲಕ್ಷ್ಮೀಕಾಂತ್ ಬುದ್ನಿಯವರೇ, ತಾವು ಇದುವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಕೃಷಿ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ, ಮತ್ತೆ 16 ವರ್ಷದ ಕೃಷಿ ಅನುಭವವನ್ನ ಈ ಎಲ್ಲ ಕೆಲವೊಂದು ಕೇಳುವಂತ ರೈತರಿಗೂ ಕೂಡ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿಯಿಂದ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಕೃಷಿ ಅನುಭವಿ ಲಕ್ಷ್ಮೀಕಾಂತ್ ಬುದ್ನಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ತಾರ್. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ ನರ್ಚರ್ ಡಾಟ್ ಫಾರ್ಮ್ ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm app. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800 10 0 11 99. ಕೆಳಗರಿ ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ವಿಜಯಪುರ ತರ್ವಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಡೊಳ್ಳಿನ ಸಂಘದವರಿಂದ ಜನಪದ ಗೀತೆಗಳು. ಇವತ್ತಿನ ಈ ಜನಪದ ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಡೊಳ್ಳಿನ ಹಾಡಿಕೆ ಸಂಘ ಸಾಕಿನ ತೊರವಿ ತಾಲೂಕು ಜಿಲ್ಲೆ ವಿಜಯಪುರ ಮುಖ್ಯ ಗಾಯಕರಾಗಿರ್ತಕ್ಕಂಥ ಲಕ್ಕಣ್ಣ ನಡುಗಡ್ಡಿ, ಬುಳ್ಳಣ್ಣ ಮಾಸ್ತರು ಹಾಗೂ ಧಿಮ್ಮನ್ನ ಬಾರ್ತಿರ್ತಕ್ಕಂಥ ರಾಯಪ್ಪ ಪೂಜಾರಿ, ಡಗ್ಗ ವಾದಕರಾಗಿರ್ತಕ್ಕಂಥ ಚಂದ್ರಾಮ್ ಪೂಜಾರಿ, ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಪರಶುರಾಮ್ ಹಾಗೂ ಸತೀಶ್ ಶಿವಾನಂದ್, ಇದಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂಥ ನಮ್ಮೂರಿನ ಬಸಯ್ಯ ಗುರಯ್ಯ ಚಿಂಚನ್ಸೂರ್ ಸಾಕಿನ ತೊರವಿ, ಅದರಂತೆ ಸಿದ್ದಣ್ಣ ತೊರವಿ ಸಾಕಿನ ತೊರವಿ, ಈ ಸಹಕಾರದೊಂದಿಗೆ ಜನಪದ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ವಜ್ರ ಪಾಣಿ ದಿಂದ ಜನಸಿದಿ ನೀನೆ, ದುರ್ಗ ಮಾತೆಯಾಗಿ ದರಗಿಳದಿ ನೀನೆ, ಸಾಕ್ಷಾತ್ ಭಗವಂತ ಗನ್ನ ನೀಡಿದಿ ತಾಯಿ ಅನ್ನಪೂರ್ಣಿ. ಸಾವಿತ್ರಿ ನೀನೆ, ಪತಿವ್ರತ ಧರ್ಮ ಉಳಿಸಿದಿ ನೀನೆ, ಮೂರು ಬಲ್ಲದೊಳು ಮೆರೆಯುತ್ತೆ ನಡೆದೆಮ್ಮ ಭಾರತಾಂಬೆ ನೀನೆ. ತೊರವಿ ಗ್ರಾಮಕ್ಕ ನೆನದಿ ಮಹಾಲಕ್ಷ್ಮಿ ನೀನೆ, ತೊರವಿ ಲಕ್ಕಣ ನಮ್ಮ ಮಸ್ತಕದ ಮ್ಯಾಲೆ ಹಸ್ತಿ ತಕ್ಕಿ ನೀನೆ. ಮಾರ್ಗವೋ ನಮ ಹಾಡಿನ ಬೇ ಹಾ